ಹವಾಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿಯ ಅನೇಕ ಕಡೆ ದಕ್ಷಿಣ ಒಳನಾಡಿನ ಕೆಲ ಬಗೆಹರಿಸುವ ಕೇಂದ್ರ ಬದ್ದ ಡಾಕ್ಟರ್ ಎಲ್ ಮುರುಗನ್. ಮತ್ತು ರಾಜ್ಯದಲ್ಲಿ ಇದೇ ತಿಂಗಳ 25ರಿಂದ 1ರಿಂದ 5ನೇ ತರಗತಿವರೆಗೆ ಶಾಲಾರಂಭ, ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50 ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ಕೆಜಿಎಂಪಿ ಪ್ರಥಮ ಜೊತೆ ಮುನ್ನುಗ್ಗಿರಿ, ಅನುಕೂಲದ ಹೊಸ ಕಾಲವಿದು ಬನ್ನಿರಿ, ಉಳಿತಾಯವೇ ಉಳಿತಾಯ ಎನ್ನಿರಿ. ಕೆಜಿಎಂಪಿ ಪ್ರಥಮ ಜೊತೆ ಮುನ್ನುಗ್ಗಿರಿ ಮುನ್ನುಗ್ಗಿರಿ. ಕೆಜಿಎಂಪಿ ಪ್ರಥಮ್ ಮುನ್ನುಗ್ಗಿರಿ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ಓಡಿಸೋದ್ರಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ. ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್, ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳೋ, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಇಂದೇ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ, ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1. ಇಲ್ಲಿರುವಂತಹ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗ ಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಬಿ ಪಂಪನಗೌಡ ಅವರು. ಪಂಪನಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಗೆಲ್ಲ ಗೊತ್ತೇ ಇದೆ, ಸಾವಯವ ಕೃಷಿ ವಿಧಾನಗಳನ್ನು ನಮ್ಮ ಕೃಷಿಕರು ಯಶಸ್ವಿಯಾಗಿ ಬಳಸ್ತಾ ಇದ್ದಾರೆ. ಈ ಸಾವಯವ ಕೃಷಿ ವಿಧಾನದಲ್ಲಿ ಎರೆಗೊಬ್ಬರದ ಪ್ರಾಮುಖ್ಯತೆಯೂ ಬಹಳಷ್ಟಿದೆ. ಎರೆಹುಳಗಳನ್ನು ಸಾಕಣೆ ಮಾಡುವಂಥದ್ದು, ಎರೆಗೊಬ್ಬರವನ್ನು ತಯಾರಿ ಮಾಡುವಂಥದ್ದು, ಅದಕ್ಕೋಸ್ಕರ ತೊಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಯತ್ನ ಮಾಡ್ತಿರುವಂಥವ್ರು ಇದ್ದಾರೆ. ಇಷ್ಟಿದ್ದು ಸಹ ಈ ಸಂದರ್ಭದಲ್ಲಿ ಈ ಎರೆಹುಳುವನ್ನು ಕೃಷಿಯಲ್ಲಿ ಇವತ್ತಿನ ಸಂದರ್ಭದಲ್ಲೂ ಸಹ, ಹಿಂದೆನೂ ಇತ್ತು, ಯಾಕಂದರೆ ಅದು ಉಳುಮೆ ಸಹಜವಾಗಿಯೇ ಮಾಡುವಂಥದ್ದು, ರೈತನ ಮಿತ್ರ ಅಂತಲೇ ನಾವು ಅಂದ್ಕೊಂಡು ಬಂದಿದ್ದೀವಿ. ಅದು ಕಾಲಕ್ರಮೇಣ ರಾಸಾಯನಿಕಗಳ ಒಂದು ಹೆಚ್ಚಿನ ಬಳಕೆಯಿಂದಾಗಿ ಅದರ ಒಂದು ಸಂತತಿ ಆ ಭೂಮಿಯಲ್ಲಿ ಕಡಿಮೆ ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲಿ ಉಳಿಸ್ಕೊಂಡವರು ಇದ್ರು. ಈಗ ಮತ್ತೆ ಅದಕ್ಕೆ ಒಂದು ಕಾಯಕಲ್ಪ ನೀಡಬೇಕು, ಮತ್ತೆ ಅದನ್ನ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕೃಷಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೇಳಿ, ಈ ಎರೆಹುಳುವನ್ನ ನಾವು ಕೃಷಿಯಲ್ಲಿ ಎಷ್ಟು ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದೀವಿ, ಇನ್ನು ಬಳಸ್ಕೊಳ್ಳೋದಕ್ಕೆ ಏನೆಲ್ಲ ಅವಕಾಶಗಳಿದೆ, ಈ ಎರೆಹುಳುಗಳ ಒಂದು ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಅಥವಾ ಎರೆಹುಳುವನ್ನೇ ಒಂದು ಕೃಷಿ ಉತ್ಪನ್ನವಾಗಿ ನಾವು ಮಾಡ್ಕೊಳ್ಳೋದಕ್ಕೂ ಅವಕಾಶಗಳು ಇರುತ್ತಾ, ಈ ಬಗ್ಗೆ ತಿಳಿಸ್ಕೊಡಿ. ನಮಸ್ಕಾರ ಸರ್. ಇತ್ತೀಚೆಗೆ ಎಲ್ಲ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ರೈತರು ಸಾವಯವ ಕೃಷಿಗೆ ಕೃಷಿಯೊಳಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಅಂದ ತಕ್ಷಣ ಅಂತಕ್ಕಂಥದ್ದು ಮಾಡ್ತಕ್ಕಂಥ ವಿಧಾನಕ್ಕನುಸಾರವಾಗಿ ಕೃಷಿಗೆ ನಾವು ಹೆಸರು ಕೊಡ್ತಾ ಹೋಗ್ತೀವಿ. ಸಾವಯವ ಕೃಷಿ ಅಂತಕ್ಕಂಥದ್ದು ನಮ್ಮದು ಇಂದಿನ ಒಂದು ಪೂರ್ವಜರ ಪರಂಪರೆಯೇ ಸಾವಯವ ಕೃಷಿಗೆ ಆಗಿತ್ತು. ಅದಾಗಿತ್ತು ಕಾರಣಾಂತರದಿಂದ ಅಥವಾ ಜನಸಂಖ್ಯೆ ಏರಿದಂತೆಲ್ಲ ಅದು ಬದಲಾವಣೆ ಹೊಂದ ಇವತ್ತು ಆಧುನಿಕ ಕೃಷಿಗೆ ನಾವು ಎಷ್ಟು ಒತ್ತು ಕೊಟ್ಟು ಪ್ರಾರಂಭ ಮಾಡಿದ್ರೆ ಹೆಚ್ಚು ಕಡಿಮೆ ಅದು 1965 ಒಂದು ಹಸಿರು ಕ್ರಾಂತಿ ಅಂತಲೇ ಪ್ರಾರಂಭ ಆದಾಗಿನಿಂದ ಅಲ್ಲಿಂದ ಮುಂದುವರಿಸ್ಕೊಂತ ಬಂದು ಇವತ್ತು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ, ಹೆಚ್ಚಿನ ಕೀಟನಾಶಕಗಳ ಬಳಕೆಯಿಂದ ಆಹಾರದ ಮೇಲೆ ಮತ್ತು ಉತ್ಪಾದನೆ ಮೇಲೆ ಇಳುವರಿ ಹೆಚ್ಚಾದರೂ ಕೂಡ ಆಹಾರದ ಮೇಲೆ ಇವತ್ತು ದುಷ್ಪರಿಣಾಮ ಉಂಟಾಗೋದ್ರಿಂದ ಮತ್ತೆ ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ಇವತ್ತು ಜನ ಹೆಚ್ಚಿಗೆ ಒಲವು ಕೊಡ್ತಾರೆ. ಸಾವಯವ ಕೃಷಿ ಅಂದ್ರೆ ಇಷ್ಟೇ, ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಾರ್ದ ಅನೇತ್ಯಾಜ್ಯ ವಸ್ತುಗಳೇನು ಸಿಗ್ತಾವೆ ಅವುಗಳನ್ನೆಲ್ಲ ಬಳಸ್ಕೊಂಡು ಮಾಡ್ತಕ್ಕಂತ ಒಂದು ಗೊಬ್ಬರ ತಯಾರಿಸ್ತಕ್ಕಂಥ ವಿಧಾನವೇ ಒಂದು ಸಾವಯವ ಕೃಷಿ ಅಂಶ ಅಂತ ನಾವು ಹೇಳ್ತೀವಿ. ರೈತರಿಗೆ ಸಾವಯವ ಕೃಷಿ ಅಂದ ತಕ್ಷಣ, ಈಗ ಒಬ್ಬ ರೈತ ಸಾವಯವ ಕೃಷಿ ಪ್ರಾರಂಭ ಮಾಡಬೇಕು ಅಂದ ತಕ್ಷಣ ನೇರವಾಗಿ ನಾನು ಆಧುನಿಕ ಕೃಷಿಯಿಂದ ಒಂದೇ ಸಲ ನೇರವಾಗಿ ಬದಲಾವಣೆ ಆಗಿಬಿಡ್ತೀನಿ, 100% 100% ಒಂದೇ ಸಲ ಬದಲಾವಣೆ ಆಗಿಬಿಡ್ತೀನಿ ಅಂತಕ್ಕಂಥದ್ದು ತಪ್ಪು ಕಲ್ಪನೆ ಪ್ರಾರಂಭ ಆಗಿಬಿಟ್ಟಿದೆ ಅದು. ಯಾಕಂದ್ರೆ ಈಗ ರೈತರು ಕೂಡ ಅದನ್ನ ಮಾಡ್ತಾ ಇದ್ದಾರೆ. ನಾನು ರೈತರು ಆ ಥರ ಬದಲಾವಣೆ ಬೇಡ ಅಂತಕ್ಕಂಥ ವಿಚಾರನ ಸ್ಪಷ್ಟಪಡಿಸ್ತೀನಿ ರೈತರಿಗೆ. ಯಾಕೆ ಅಂದರೆ ನಾವು ಸಾವಯವ ಕೃಷಿಯಿಂದ ಬದಲಾಗಿರ್ತಕ್ಕಂಥದ್ದು ಕನಿಷ್ಠ 1965 ಹೆಚ್ಚಿಗೆ ಅಂದರೆ ಹೆಚ್ಚು ಕಡಿಮೆ ನಂದು 50-60 ವರ್ಷದಿಂದನೇ ನಾವು ಅದನ್ನು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಾಡ್ತಾ ಬಂದ್ರಿಂದ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಿಬಿಟ್ಟಿದೆ. ಅದನ್ನ ಹಂತಂತವಾಗಿ ಕಡಿಮೆ ಆಗಿರೋದ್ರಿಂದ ನಾವು ಒಂದೇ ಸಲ ಪುನರಾವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಪೂರ್ಣ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಹಂತಂತವಾಗಿ ಸಾವಯವ ಕೃಷಿನ ಜಮೀನು ರೈತರಲ್ಲಿ ತರಬೇಕು ಅಂತ. ಉದಾಹರಣೆಗೆ ನೀವು ಈ ವರ್ಷ ನಾನು ನಾನು ಕೆಮಿಕಲ್ಸ್ ಫರ್ಟಿಲೈಸರ್ ಮಾಡ್ತಾ ಇದ್ದೆ ಅಂತಂದ್ರೆ ಈ ವರ್ಷ ಪ್ರಾರಂಭ ಮಾಡ್ತೀನಿ ಅಂದ್ರೆ ಕೇವಲ 25% ಮಾತ್ರ ಸಾವಯವ ಕೃಷಿ ಅಂಶಕ್ಕೆ ಒತ್ತು ಕೊಡಿ. ಎಷ್ಟು ರಾಸಾಯನಿಕ ಗೊಬ್ಬರಗಳು ಬಿಟ್ಟಿರ್ತೀರಿ ಅಷ್ಟು ಪ್ರಮಾಣದ ಸಾವಯವ ಕೃಷಿಯ ವಸ್ತುಗಳನ್ನ ನೀವು ಗೊಬ್ಬರಕ್ಕೆ ಅಂದ್ರೆ ಜಮೀನಿಗೆ ಬಳಸಬೇಕಾಗತ್ತೆ ಅಂದ್ರೆ 25%. ನೆಕ್ಸ್ಟ್ ಪ್ರತಿ ವರ್ಷ ಮತ್ತೆ ನೆಕ್ಸ್ಟ್ ಬೆಳೆ ಸಾಥ್ ಮಾಡಿದ್ರೆ 35% ಜಾಸ್ತಿ ಮಾಡ್ಕೊಳ್ರಿ. ಹಂತಂತವಾಗಿ 4-5 ವರ್ಷಕ್ಕೆ ನೀವು ಸಾವಯವ ಕೃಷಿಕರು ಆಗಬಲ್ಲರಿ ಅಂತಕ್ಕಂಥದ್ದು ಬಹಳ ಮೂಲ ಉದ್ದೇಶ ನನಗೆ. ಆ ರೀತಿ ಬದಲಾವಣೆ ರೈತರಲ್ಲಿ ಬಂದ್ರೆ ಮಾತ್ರ ನಮ್ದು ಇಳುವರಿ ಕೂಡ ಸುಧಾರಿಸುತ್ತೆ, ಇಳುವರಿ ಕೂಡ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದು ನಾವು ಸಹಜ ಸ್ಥಿತಿಯೊಳಗೆ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಒಂದು ಮನವರಿಕೆ ಮಾಡ್ತೀನಿ ಸರ್. ಒಂದು ನಾನು ತಮಗೆ ರೈತರಿಗೆ ಇನ್ನೊಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ಕೃಷಿಯೊಳಗ ಸಾವಯವ ಕೃಷಿ ಸಹಜ ಕೃಷಿ ಎರಡು ಸ್ವಲ್ಪ ವ್ಯತ್ಯಾಸ ಇದಾವೆ. ಬಹಳಷ್ಟು ಜನ ಸಹಜ ಕೃಷಿ ಬೇರೆ ಸಾವಯವ ಕೃಷಿ ಬೇರೆ, ನಮ್ದು ಉದ್ದೇಶ ಏನಿದ್ರು ಕೂಡ ಸಾವಯವ ಕೃಷಿ ಅಂತಂದ್ರೆ ಏನೇ ಕೃಷಿ ಮಾಡಬೇಕಾದ್ರೆ ಸಾವಯವ ವಸ್ತುಗಳನ್ನ ತಂದು ಹಾಕಬಹುದು. ಅಂದ್ರೆ ಉದಾಹರಣೆಗೆ ಸಗಣಿ ಗೊಬ್ಬರ ತಂದು ಹಾಕ್ಬಹುದು ಅಥವಾ ಹಸಿರೆಲೆ ಗೊಬ್ಬರಗಳನ್ನ ತಂದು ಹಾಕ್ಬಹುದು ಒಂದು ಕಡೆಯಿಂದ, ಅಥವಾ ಎರೆಗೊಬ್ಬರಗಳನ್ನ ತಂದು ಹಾಕಬಹುದು, ಅಣುಜೀವಿ ಸೂಕ್ಷ್ಮಾಣ ಜೀವಿಗಳನ್ನ ತಂದು ಬಳಸಬಹುದು. ಬಟ್ ಸಹಜ ಕೃಷಿಯೊಳಗ ಅವುಗಳನ್ನೆಲ್ಲ ಅದೇ ನೀವು ಬೆಳಿತಕ್ಕಂಥ ಜಾಗದಲ್ಲೇ ನಿರ್ಮಾಣ ಮಾಡಬೇಕಾಗತ್ತೆ, ಅವನ್ನ ಸಹಜ ಕೃಷಿಕ ಅಂತ ಕರಿತೀವಿ. ನಾವು ಹೊರಗಡೆ ತಂದು ಹಾಕಿರೋ ಸಾವಯವ ಕೃಷಿಕ ಆ ವಸ್ತುಗಳಿಗೆ ಬೇಕಾದಂತ ವಿಚಾರವನ್ನ ಅಂದ್ರೆ ಬೇಕಾದಂತ ವಿಚಾರ ಅಲ್ಲಿರ್ತಕ್ಕಂಥ ಏನು ಸೂಕ್ಷ್ಮಾಣ ಜೀವಿಗಳಾಗಿರ್ಲಿ ಅಥವಾ ಸಾವಯವ ಎರೆಗೊಬ್ಬರ ಆಗಿರ್ಲಿ ಎಲ್ಲವನ್ನ ಅದೇ ಜಾಗದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಸಹಜ ಕೃಷಿಕ ಅಂತಕ್ಕಂಥದ್ದು ಎರಡು ಅಂಶಗಳನ್ನು ಇಲ್ಲಿ ಗಮನ ಮಾಡ್ಕೊಂಡ್ರೆ ಸಹಜವಾಗಿ ಆ ರೀತಿಯ ಒಂದು ವಾತಾವರಣವನ್ನ ತಮ್ಮ ಜಮೀನಿನಲ್ಲಿ ನಿರ್ಮಾಣ ಮಾಡಬೇಕು. ಅದರಲ್ಲಿ ಎರೆಹುಳುಗಳ ಪಾತ್ರ ಬಹಳ ಮುಖ್ಯ. ನೀವು ಹೇಳಕ್ ಬರ್ತಾ ಇದ್ದೀರಿ, ಯಾಕೆಂದ್ರೆ ಸಾವಯವ ಕೃಷಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥ 4 ಅಂಶಗಳು ಬಹಳ ಪ್ರಾಮುಖ್ಯವಾಗಿ ಅಂಶ ನೆನಪು. ಯಾಕಂದ್ರೆ ಇವತ್ತಿನ ಮಟ್ಟದಲ್ಲಿ ಒಂದು ಮಣ್ಣಿನ ಫಲವತ್ತತೆ ಕುಸಿದಿರೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಬೇಕಾಗಿತ್ತಂದ್ರೆ ಫಸ್ಟ್ ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಸಗಣಿ ಗೊಬ್ಬರದ ಅಂಶ ಬಳಕೆ ಹೆಚ್ಚಾಗಬೇಕು ಜಮೀನಿನಲ್ಲಿ. ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಹೆಚ್ಚಾಗಿ ಸಗಣಿ ಗೊಬ್ಬರದ ಬಳಕೆ ಹೆಚ್ಚಾಗಬೇಕು. ಸಗಣಿ ಗೊಬ್ಬರ ಅಂದ ತಕ್ಷಣ ಬಹಳಷ್ಟು ಜನ ಕೇಳ್ತಾರೆ ಸಗಣಿ ಗೊಬ್ಬರ ಬಳಸ್ತೀವಿ ಸರ್, ತಮಗೆ ಗೊತ್ತಿದೆ ರೈತರು, ನಾನು ಹೇಳೋದಾದ್ರೆ ವಿಜ್ಞಾನಿಗೆ ಹೇಳೋದಾದ್ರೆ ಬಳಸ್ತೀರಿ ಸಗಣಿ ಗೊಬ್ಬರ. ನೀವು ಬಳಸ್ತಕ್ಕಂಥದ್ದನ್ನ ಏನಿದೆ ಅಂತಂದ್ರೆ ನೀವು ಹೊರಗಡೆ ತಂದು ಸಗಣಿ ಗೊಬ್ಬರ ಹಾಕ್ತದ್ರಿ, ಬಟ್ ಎಷ್ಟರ ಮಟ್ಟಿಗೆ ಕಳೆತಿರ್ತದೆ ಆ ಸಗಣಿ ಗೊಬ್ಬರ ಅಂತಕ್ಕಂಥದ್ದು. ಅಂದ್ರೆ ಕಳೆದ ಸಗಣಿ ಗೊಬ್ಬರನ್ನ ಜಮೀನಿಗೆ ಬಳಸಬೇಕಾಗತ್ತೆ. ಈಗ ಉದಾಹರಣೆಗೆ ನಾವು ಸಗಣಿ ಗೊಬ್ಬರ ಬಳಸಬೇಕಾದ್ರೆ ಇವತ್ತಿನ ಮಟ್ಟದಲ್ಲಿ ಏನ್ ಮಾಡ್ತದೆ ನಮ್ಮಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಹೊರಗಡೆ ನಾವು ರೋಡಿನ ಸೈಡ್ಲೋ ಅಥವಾ ಸಾಮಾನ್ಯ ತಿಪ್ಪುಗಳನ್ನ ಹಾಕಿ ಗುಂಡುಗಳು ಮಾಡಿರ್ತಕ್ಕ ತಿಪ್ಪುಗಳನ್ನ ಹಾಕಿ ತಂದು ಅಲ್ಲಿಂದ ತಿಪ್ಪಿಂದ ನೇರವಾಗಿ ಗೊಬ್ಬರ ತಂದು ಹಾಕ್ತಕ್ಕಂಥದ್ದು. ತಿಪ್ಪೇಲಿ ಹಾಕಿರ್ತಕ್ಕಂಥ ಕಸ ಕಡ್ಡಿ ಸಗಣಿ ಗಂಜಳ ಏನು ತಿಪ್ಪಿಲಿ ಹಾಕಿರ್ತಕ್ಕಂಥ ಕಳಿಬೇಕಾದ್ರೆ 8-10 ತಿಂಗಳು ತಗೊಳ್ತವೆ. ಬಹಳಷ್ಟು ರೈತರಲ್ಲಿ ಪ್ರಚಲಿತ ಇದೆ. ಏನಿದೆ ಸಗಣಿ ಗೊಬ್ಬರ ನಾವು ಬಳಸ್ತೇವೆ ಈ ಬೆಳೆಗಿಂತ ಮುಂದಿನ ಬೆಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ರೈತರಿಗೆ ಅನುಭವದಿಂದ ಗೊತ್ತಿದೆ. ಅದಕ್ಕೆ ನಾನು ಹೇಳಿದೆ ಏನಂತಂದ್ರೆ ಅದು ರೈತರ ಅನುಭವ ಸತ್ಯ ಕೂಡ ಹೌದು. ಯಾಕೆ ಅಂತಂದ್ರೆ ನೀವು ಈ ಬೆಳೆಗೆ ನೀವು ಸಗಣಿ ಗೊಬ್ಬರ ಬಳಸಿದ್ರೆ ಸಾಧ್ಯವಾಗಿ ಯಾವಾಗಲೇ ಬಳಸಬೇಕಾದ್ರೆ ಸಗಣಿ ಗೊಬ್ಬರ ಬಳಸಬೇಕಾದ್ರೆ ಜಮೀನಿಗೆ ಅಂದ್ರೆ ಬೆಳೆ ಬೆಳೆಯೋದಕ್ಕಿಂತ 1 ತಿಂಗಳು ಮುಂಚಿತವಾಗಿ ಹಾಕಿ ಅಂತಕ್ಕಂಥದ್ದು ಒಂದು ನಿಯಮ. ಬಟ್ ರೈತರು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹಾಕ್ತಾ ಇದ್ದಾರೆ. ಯಾವಾಗ ಬೆಳೆ ಮಾಡ್ತೀವಿ ಅಂದ ತಕ್ಷಣ ಅವತ್ತು ಸಗಣಿ ಗೊಬ್ಬರಕ್ಕೆ ಹೋಗ್ತಾರೆ. ಯಾಕೆ ಹಾಕಬೇಕು ಮುಂಚಿತವಾಗಿ 1 ತಿಂಗಳು ಅಂತಂದ್ರೆ ಕಳಿಲಿಕ್ಕೆ ಕಳೆದು ಬದಲಾವಣೆ ಆಗಬೇಕು ಮಣ್ಣಲ್ಲಿ. ಅಂದ್ರೆ ನೀವು ಸಗಣಿಗೆ ಬರ್ತಕ್ಕಂಥ ಏನ್ ಕಸ ಕಡ್ಡಿ ಇದಾವೆ, ಏನ್ ಕಾಂಪೋಸ್ಟ್ ಇದೆ, ಪ್ರಾಣಿಜನ್ಯ ವಸ್ತುಗಳು ನಾವು ಗಂಜಳ ಆಗಿರ್ಬಹುದು ಸಗಣಿ ಆಗಿರ್ಬೋದು ಏನ್ ಅಂಶ ಇದೆ, ಇದು ಪರಿವರ್ತನೆ ಆಗಿ ಯೂಮಿಕ್ ಆಸಿಡ್ ಅಂತಕ್ಕಂಥದ್ದು ಒಂದು ಪರಿವರ್ತನೆ ಎಂಡ್ ಪ್ರಾಡಕ್ಟ್ ಆಗುತ್ತೆ. ಅಂದ್ರೆ ಕಳೆದ ನಂತರ ಬದಲಾವಣೆ ಆಗುತ್ತೆ. ಅದು ನಾನು ಕಳೆಯೋದು ಬೇರೆ ಕೊಳೆಯೋದು ಬೇಡ. ಬಹಳಷ್ಟು ಜನ ಕೊಳೆಯತಕ್ಕಂಥದ್ದು ಕೊಳೆಯದಲ್ಲ ಕಳಿಬೇಕದು, ಕಳಿತು ಅಂತಂದ್ರೆ ಪರಿವರ್ತನೆ ಅಂತಕ್ಕಂಥದ್ದು ನಾವು ವಿಚಾರ ಹೇಳ್ತೀವಿ. ಅಂದ್ರೆ ಪರಿವರ್ತನೆ ಆದ ನಂತರ 3 ತಿಂಗಳ ನಂತರ ಅದು ಗಿಡಕ್ಕೆ ಬೇಕಾದಂತ ರೀತಿಯೊಳಗೆ ಯೂಮಿಕ್ ಆಸಿಡ್ ಆಗಿ ರಿಲೀಸ್ ಆಗತ್ತೆ ರೈತರು. ಅದಕ್ಕೆ ನಾನು ಹೇಳ್ತೀನಿ ಈ ಬೆಳೆಗಿಂತ ಸತತವಾಗಿ ಪೋಷಕಾಂಶಗಳು ಮುಂದಿನ ಬೆಳೆಗೆ ಸಿಗೋದ್ರಿಂದ ಮುಂದಿನ ಬೆಳೆ ಬಹಳ ಸದೃಢವಾಗಿ ಬರ್ತದೆ ಅಂತಕ್ಕಂಥದ್ದು. ಸಾಧ್ಯವಾದಷ್ಟು ಸಗಣಿ ಗೊಬ್ಬರಗಳನ್ನ ರೈತರು ಹೆಚ್ಚಿಗೆ ಬಳಸ್ತಕ್ಕಂಥದ್ದು ಉದ್ದೇಶ ಬಹಳ ಒಳ್ಳೇದು. ನನ್ನ ರೈತರಿಗೆ ನಾನು ಬಹಳಷ್ಟು ಜನ ಮನವರಿಕೆ ಮಾಡೋದಿಷ್ಟೇ, ಸಗಣಿ ಗೊಬ್ಬರದ ಬಳಕೆ ಕೃಷಿಯೊಳಗೆ ಯಥೇಚ್ಛವಾಗಿ ಬಳಕೆ ಆಗಬೇಕು. ಒಂದು ಸಗಣಿ ಗೊಬ್ಬರ ಯಾವುದೇ ಕಾರಣಕ್ಕೆ ನನಗೆ ಗೊತ್ತಿರೋ ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋದ್ರಿಂದ ಯಥೇಚ್ಛವಾಗಿರ್ತಕ್ಕಂಥ ಸಗಣಿ ಗೊಬ್ಬರ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ, ಅದು ಬೇಡ. ನಮ್ಮ ರಾಜ್ಯದ ಏನು ಸಗಣಿ ಗೊಬ್ಬರ ಅಟ್ಲೀಸ್ಟ್ ಆ ಜಮೀನಲ್ಲೇ ನಮ್ಮ ರಾಜ್ಯದ ನಮ್ಮ ಕೃಷಿ ಒಳಗೆ ಬಳಕೆ ಆಗಬೇಕು ಅಂತಕ್ಕಂಥದ್ದು ಬಹಳ ವಾಸ್ತವ ಹೇಳ್ತದೆ ಸರ್. ಇದು ಒಂದು ಪ್ರಮುಖ. ಇನ್ನೊಂದು ವಿಚಾರ ಅಂತಂದ್ರೆ ಸಗಣಿ ಗೊಬ್ಬರದಾಗ ಎರಡು ಮೂರು ಅಂಶ ಬರ್ತದೆ. ಒಂದು ಸಗಣಿ ಗೊಬ್ಬರ ಕಾಂಪೋಸ್ಟ್, ಸಗಣಿ ಗೊಬ್ಬರ ಬದಲಾವಣೆಯಾಗಿ ಕಾಂಪೋಸ್ಟ್ ಆಗುತ್ತೆ. ಕಾಂಪೋಸ್ಟ್ ಬಹಳ ಪ್ರಾಮುಖ್ಯತೆ. ಯಾವುದೇ ಕಾಂಪೋಸ್ಟ್ ಅಂತ ನಾವು ಯಾವಾಗ ಕರಿತೀವಿ ಅಂತಂದ್ರೆ ಅದರ ಆರ್ಗಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಯೂಜ್ವಲ್ ಆಗಿ 10:1 ಒಂದು ಭಾಗ ನೈಟ್ರೋಜನ್ ಅಂಶ ಇರ್ತದೆ, ಇನ್ನೊಂದು ಭಾಗ 10% ನಷ್ಟು ಸಾವಯವ ಅಂಶ. ಅದು ನಿಮಗೆ ಬಹಳಷ್ಟು ಉಪಯುಕ್ತವಾದಂತಹ ಕಾಂಪೋಸ್ಟ್ ಜಮೀನಿಗೆ ಉತ್ತಮ ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು ಹಸಿರೆಲೆ ಗೊಬ್ಬರಗಳ ಬಳಕೆ ಹೆಚ್ಚಾಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಬೇರೆ ನಮಗೆ ಇವತ್ತು ಸಗಣಿ ಗೊಬ್ಬರದ ಬಳಕೆ ಹೆಚ್ಚಾಗಿರೋದ್ ಮಾರ್ಕೆಟ್ನಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನೀವು ಒಂದು ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ತಗೋಬೇಕಂದ್ರೆ ಇವತ್ತು 4,000 ರೂಪಾಯಿ ಖರ್ಚಾಗ್ತದೆ, 5,000 ರೂಪಾಯಿ ಖರ್ಚಾಗ್ತದೆ. ಇವತ್ತು ಬಳಸೋದು ನಾವು 10 ಟನ್ ಎಕರೆಗೆ ಹಾಕಿ ಅಂತ ಹೇಳಿದ್ರೆ ಕನಿಷ್ಠ 5 ಟ್ರ್ಯಾಕ್ಟರ್ ಹಾಕ್ಬೇಕು, ಅದ್ರ ಕಾಸ್ಟನ್ನು 25-30 ರೂಪಾಯಿ ಆಗ್ತಾ ಇದೆ. ಆ ಪರಿಸ್ಥಿತಿ ಬಂದಿದೆ. ಅಂತ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳು ಇದಕ್ಕೆ ಪರ್ಯಾಯ ಆಗಬಲ್ವು. ಹಸಿರೆಲೆ ಗೊಬ್ಬರಗಳು ಪರ್ಯಾಯ ಅಂತಂದ್ರೆ ಉದಾಹರಣೆಗೆ ಡಯಾನ್ಸ್ ಇದಾವೆ, ಸನ್ನಂಪ್ ಇದಾವೆ. ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಿ ಅಂದ್ರೆ ಬೆಳೆ ಬೆಳೆದಕ್ಕಿಂತ ಮುಂಚಿತವಾಗಿ ಬೆಳೆದು 50 ದಿವಸ ಅಂತರದಲ್ಲಿ, 50 ದಿವಸ ಬೆಳೆದ ಒಂದು 50 ದಿವಸದಲ್ಲಿ ಹೂವು ಆಗಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ಉತ್ತಮವಾದ ಪೋಷಕಾಂಶಗಳನ್ನು ಮಣ್ಣಲ್ಲಿ ಶೇಖರಣೆ ಮಾಡಿ ಸಾವಯವ ಇಂಗಾಲ ಹೆಚ್ಚಲಿಕ್ಕೆ ಸಾಧ್ಯ ಇದೆ. ಇದು ಎರಡನೇ ಅಂಶ. ಮೂರನೇದು ಬಹಳ ಪ್ರಾಮುಖ್ಯತೆ. ಇವತ್ತು ಸಿಗತಕ್ಕಂಥ ಸಗಣಿ ಪ್ರಮಾಣನೇ ಕಡಿಮೆ ಆಗಿರೋದ್ರಿಂದ ಇರ್ತಕ್ಕಂಥ ಸಗಣಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ಕೋಬೇಕಾಗಿತ್ತಂದ್ರೆ ಎರೆಹುಳುಗಳು ಬಹಳ ಶ್ರೇಷ್ಠ. ಇಲ್ಲಿ ಬಹಳ ಮುಖ್ಯ. ಯಾಕೆ ನಾನು ಎರೆಹುಳಕ್ಕೆ ರೈತರಿಗೆ ಬಹಳಷ್ಟು ಒತ್ತು ಕೊಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಗೊತ್ತಿದೆ ಎರೆಹುಳು ಎಲ್ಲರಿಗೆ ರೈತರ ಮಿತ್ರ, ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ತೆಳಗಿರ್ತಕ್ಕ ಮೇಲನ್ನ ಮೇಲ್ಗೆ ಭಾಗಕ್ಕೆ ತಂದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಸುಧಾರಿಸುತ್ತೆ. ಉಳುಮೆ ಮಾಡಿದ ರೀತಿ ಒಳಗೆ ನೀವು ಹೆಚ್ಚು ಎಸ್ಪೆಷಲಿ ನಮ್ಮ ಭಾರತ ದೇಶದ ಎರೆಹುಳುಗಳ ಜಾತಿ ಏನಿದೆ, ಎರೆಹುಳೊಳಗೆ ಬಹಳಷ್ಟು ಜಾತಿಗಳಿದಾವೆ. 365 ಜಾತಿ ಎರೆಹುಳುಗಳು ಲಭ್ಯ ಇದಾವೆ. ಬಟ್ ಅದರಲ್ಲಿ ನಮ್ಮ ಜಾತಿ ಎರೆಹುಳು ಬಹಳ ಶ್ರೇಷ್ಠ. ಈಗ ಮೂಲತಃ ನಾವೇನು ಇವತ್ತು ಎರೆಹುಳು ಕೃಷಿಗೆ ಬಳಸ್ತಕ್ಕಂಥದ್ದು ಮೂಲತಃ ಆಫ್ರಿಕನ್ ಜಾತಿ, ಅದು ಯುಡ್ಲೆಸ್ ಯುಜನಿ ಅಂತಕ್ಕಂತ ಹೇಳ್ತೀವಿ, ಐಶಿನಿಯ ಪೆಟಿಡಾ ಅಂತಕ್ಕಂಥದ್ದು, ಪಿರೇನಿಕ್ಸ್ ಎಕ್ಸಿಬಿಟ್ರ, ಮೂರು ಜಾತಿ ಪಾಪ್ಯುಲರ್ ಆಗಿ ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಇವತ್ತು ಬಳಸ್ತಾ ಇದೀವಿ. ಈ ಮೂರು ಜಾತಿ ಹೊರತುಪಡಿಸಿ ನಮ್ದು ಇಂಡಿಯನ್ ಜಾತಿ ಅಂದ್ರೆ ಭಾರತೀಯ ಒಂದು ಜಾತಿ ಎರೆಹುಳ ಇದೆಯಲ್ಲ ಬಹಳ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತಂದ್ರೆ ಮಣ್ಣೊಳಗ ನಮ್ದು ಜಾಸ್ತಿ ಮಣ್ಣು ತಿನ್ನೋದಕ್ಕೆ ಇಷ್ಟಪಡ್ತೈತೆ ನಮ್ಮ ಜಾತಿ. ಇವು ಆಫ್ರಿಕನ್ ಜಾತಿಗಳು ಕಸಕಡ್ಡಿ ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತವೆ, ವ್ಯತ್ಯಾಸ ಇಷ್ಟೆ. ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ನಮ್ಮ ಜಾತಿ ಎರೆಹುಳುಗಳು ಮಣ್ಣಲ್ಲಿರ್ತಕ್ಕಂಥ ಎರೆಹುಳುಗಳು ಭೂಮಿಯ ಒಳಗೆ 15 ಹಳೆಗೆ ಕೆಳಗೆ ಹೋಗಿ ಮೇಲೆ ಬರ್ತಕ್ಕಂಥ ತಾಕತ್ತು ನಮ್ಮ ಜಾತಿ ಎರೆಹುಳಕ್ಕಿದೆ. ಬಟ್ ಈ ಜಾತಿ ಎರೆಹುಳು ಆಫ್ರಿಕನ್ ಜಾತಿ ಎರೆಹುಳು ಕೇವಲ 2 ಮಾತ್ರ ಒಳಗೆ ಹೋಗಬಲ್ಲು. ಅದಕ್ಕೆ ಸಾಮಾನ್ಯವಾಗಿ ನೀವು ತೊಟ್ಟಿಗಳಿಗೆ ಮಾಡಬೇಕಾದಾಗ 3 ಎತ್ತರ ಇರಲಿ, 3 ಎತ್ತರಕ್ಕ ಜಾಸ್ತಿ ಬೇಡ ಅಂತಕ್ಕಂಥದ್ದು ಹೇಳ್ತಾರೆ. ಉದ್ದೇಶ ಅಂತಂದ್ರೆ ಒಳಗಡೆ ಹೋಗೋದಿಲ್ಲ, ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಕೆಳಗೆ ಹೋದಂತೆ ಅಂತ ದೃಷ್ಟಿಯಿಂದ ಹೇಳ್ತಾರೆ. ಎರೆಹುಳುಗಳು ಬಹಳ ಸರ್ವಶ್ರೇಷ್ಠ, ನಮ್ಮ ಒಳ್ಳೆ ಜಾತಿ ಎರೆಹುಳುಗಳು ನಮ್ಮಲ್ಲಿ ಬಳಕೆ ಆಗಬೇಕು. ಸಾಮಾನ್ಯವಾಗಿ ಎರೆಹುಳಕ್ಕೂ ಸಗಣಿ ಗೊಬ್ಬರಕ್ಕೂ ಏನ್ ವ್ಯತ್ಯಾಸ ಸರ್? ಯಾಕೆಂದ್ರೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ ಸರ್. ಏನಂತಂದ್ರೆ ಎರೆಹುಳ ಗೊಬ್ಬರ ತಯಾರು ಮಾಡ್ಕೋಬೇಕಾದ್ರೆ ಸಗಣಿ ಗೊಬ್ಬರನ್ನೇ ನೀವು ಬಳಸ್ತೀರಿ, ಹಾಗಾದ್ರೆ ಸಗಣಿ ಗೊಬ್ಬರಕ್ಕೂ ಎರೆ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ ಇದೆ? ಹಾಗಾದ್ರೆ ಬಹಳಷ್ಟು ಜನ ಕೇಳ್ತಕ್ಕಂಥ ಪ್ರಶ್ನೆ ರೈತರು. ಏನ್ ವ್ಯತ್ಯಾಸ ಇಷ್ಟೇ, ನಾವು ಸಗಣಿ ಗೊಬ್ಬರನ ಎರೆ ಗೊಬ್ಬರ ತಯಾರು ಮಾಡ್ಬೇಕಾದ್ರೆ ಸಗಣಿ ಗೊಬ್ಬರನ ಬಳಸ್ತೇವೆ. ಅಂದ್ರೆ ಎರೆಹುಳು ಕಸ ಕಡ್ಡಿ ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ತಿಂದು ಅದರ ಜೊತೆಗೆ ಪ್ರಾಣಿಜನ್ಯ ವಸ್ತುಗಳು ಸಗಣಿ ಅಂಶನ ಎಲ್ಲನ ತಿಂದು ತನ್ನ ಜಠರದಲ್ಲಿ ವಿಭಜನೆ ಮಾಡಿ ಆಗ್ತಕ್ಕಂಥ ಇಕ್ಕೆಗೆ ಎರೆ ಗೊಬ್ಬರ ಅಂತ ಕರಿತೀವಿ ನಾವು. ಹೊರಗಡೆ ಆಗ್ತಕ್ಕಂಥ ಇಕ್ಕೆಗೆ ಎರೆ ಗೊಬ್ಬರ. ಎರೆ ಗೊಬ್ಬರ ಒಂದ್ಸಲ ತನ್ನ ಜಠರದೊಳಗೆ ಹಾಕಿ ಇಕ್ಕೆ ಹಾಕಿದೆ ಅಂತಂದ್ರೆ ಸಗಣಿ ಗೊಬ್ಬರದ 5 ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರ್ತದೆ. ಆ ದೃಷ್ಟಿಯಿಂದ ಎರೆಗಳು ಶ್ರೇಷ್ಠ ಅಂತಕ್ಕಂಥದ್ದು, ಗೊಬ್ಬರ ಶ್ರೇಷ್ಠ ಸಗಣಿಗಿಂತ. ಉದಾಹರಣೆಗೆ ನೀವು ಸಾರಜನಕ 2 ಹೆಚ್ಚಿದ್ರೆ ರಂಜಕ ಪೊಟಾಸ್ 5 ಪ್ರಮಾಣ ಹೆಚ್ಚಿರ್ತದೆ, ಆ ದೃಷ್ಟಿಯಿಂದ ಒಳ್ಳೇದು. ಆಮೇಲೆ ಸಗಣಿ ಗೊಬ್ಬರ ನೀವು ಹಾಕಬೇಕಾದ್ರೆ ಜಮೀನಿ ಸಿಗಬೇಕಾದ್ರೆ 3 ದಿವಸ ತಗೊಳುತ್ತೆ ಯೂಮಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗ್ಬೇಕಾದ್ರೆ, ಅಂದ್ರೆ ಗಿಡಕ್ಕೆ ಬೇಕಾದಂತ ರೀತಿಯೊಳಗೆ ಪರಿವರ್ತನೆ ಆಗಿ ಗಿಡಕ್ಕೆ ಸಿಗಬೇಕಾದ ರೀತಿಯೊಳಗೆ ಆಗ್ಬೇಕಾದ್ರೆ. ಅದೇ ಎರೆ ಗೊಬ್ಬರ ನೀವು ಜಮೀನಿಗೆ ಹಾಕಿದ್ರಿ ಅಂತಂದ್ರೆ ಗಿಡಕ್ಕೆ ಕೇವಲ 15-20 ದಿವಸ ಸಿಗೋದ್ರಿಂದ ಬೆಳೆ ಬಹಳ ಸದೃಢವಾಗಿ ಬೆಳೆ ಬರ್ತದೆ. ಒಂದೊಂದು ನಾನು ಅಂದ್ರೆ ಎರೆಹುಳದೊಳಗೆ ಬರೇ ಸಾರಜನಕ ರಂಜಕ ಪೊಟಾಷ್ ಇರೋದಿಲ್ಲ, ಅದ್ರ ಜೊತೆಗೆ ಲಘು ಪೋಷಕಾಂಶಗಳ ಪ್ರಮಾಣ ಕೂಡ ಹೆಚ್ಚಿರ್ತದೆ. ಅದಕ್ಕಾಗಿ ಲಘು ಪೋಷಕಾಂಶ ಉದಾಹರಣೆಗೆ ಹೇಳೋದಾದ್ರೆ ಸೋಡಿಯಮ್, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಜಿಂಕ್, ಐರನ್, ಸಲ್ಫರ್, ಇವು ಜೊತೆಲಿ ಕೂಡ ಬೆಳೆಗೆ ಬೇಕಾದಂತ ಸಸ್ಯವರ್ಧಕಗಳು ಹೆಚ್ಚಿರ್ತವೆ. ಆ ದೃಷ್ಟಿಯಿಂದ ಬಹಳಷ್ಟು ಎರೆಹುಳು ಗೊಬ್ಬರ ಕೃಷಿಯೊಳಗೆ ಬಂದ್ರೆ ಮಾತ್ರ ನಮ್ದು ಸಾವಯವ ಕೃಷಿ ಯಥೇಚ್ಛವಾಗಿ ಅಂದ್ರೆ ಸಕ್ಸಸ್ ಯಶಸ್ವಿ ಆಗಬಲ್ದು ಅಂತಕ್ಕಂಥದ್ದು ಒಂದು ವಿಧಾನ. ಅಂದ್ರೆ ಯಾವ್ಯಾವ ರೀತಿಯೊಳಗೆ ಎರೆಹುಳುಗಳು ಕೃಷಿಯೊಳಗೆ ಬಳಸಬಹುದು ಅಂತಕ್ಕಂಥ ಅವು ಕೇಳಿರ್ತಕ್ಕಂಥದ್ದು. 3 ರೀತಿಯೊಳಗೆ ಬಳಸ್ತೀವಿ ನಾವು ಅದನ್ನು. ಒಂದು, ಎರೆಹುಳುಗಳನ್ನ ಗೊಬ್ಬರ ಮಾಡಿ ಅಂದ್ರೆ ಗೊಬ್ಬರ ಕಸಕಡ್ಡಿ ಇರ್ತಕ್ಕಂಥ ಕಸಕಡ್ಡಿಯನ್ನು ತಿಂದು ಗೊಬ್ಬರ ಮಾಡಿ ಗೊಬ್ಬರವನ್ನ ಜಮೀನಿಗೆ ಬಳಸ್ತಕ್ಕಂಥ ಬೆಳೆಗಳಿಗೆ ಬಳಸ್ತಕ್ಕಂಥ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಈಗಾಗಲೇ ಗೊಬ್ಬರ ಮಾಡ್ತಕ್ಕಂಥ ವಿಧಾನಗಳು ಬಹಳಷ್ಟು ವಿಧಾನಗಳಿದ್ದಾವೆ. ಹೌದು, ಉದಾಹರಣೆಗೆ ತೊಟ್ಟಿ ಪದ್ಧತಿ ಮಾಡ್ಕೊಳ್ತಾರೆ ಕೆಲವರೆಲ್ಲ, ಅಂದ್ರೆ ಭೂಮಿಯ ಮೇಲ್ಮಟ್ಟದಲ್ಲೇ ಕೆಲವು ತೊಟ್ಟಿಗಳು ಮಾಡಿ ಬೆಳೀತಕ್ಕಂಥದ್ದು. ಇನ್ನು ಕೆಲವು ತಳಭಾಗದಲ್ಲಿ ಅಂದ್ರೆ ಕೆಳಭಾಗ ಜಮೀನಲ್ಲೇ ಎರಡಡಿ ಹಾಳ ತೆಗೆದು ಗುಂಡಿ ತೆಗೆದು, ಗುಂಡಿ ಅಂದ್ರೆ ತಳಭಾಗದಲ್ಲಿ ಗುಂಡಿ ತೆಗೆದು, ಉದಾಹರಣೆಗೆ ಒಂದು 20 feet ಉದ್ದ ನಾವು ಎದುವಳ್ಬೇಕಾದ್ರೆ 2 feet 3 feet ಹಾಳ, ಎತ್ತರ ಎಷ್ಟಂತಕ್ಕಂಥದ್ದು, ಕೆಳಗಡೆ ಗುಂಡಿ ತೆಗಿಬೇಕಾದ್ರೆ ಹಾಳ ಅಷ್ಟೇ ಬರ್ತದೆ, ಎತ್ತರ ಬಂದ್ರೆ ಈಗ ಮೇಲ್ಭಾಗದಲ್ಲಿ ಹೋದ್ರೆ 3 feet ಎತ್ತರ ಇರತಕ್ಕಂಥದ್ದು, 4 feet ಹಗಲ, 20 feet ಉದ್ದಿರ್ತಕ್ಕಂಥ ಗುಂಡಿಗಳನ್ನು ತೆಗೆದು ಇವತ್ತು ಮಾಡ್ತಕ್ಕಂಥ ಗುಂಡಿ ಪದ್ಧತಿ ಮಾಡ್ತದ್ರೆ, 2-3 ಪದ್ಧತಿಯಲ್ಲಿ ಮಾಡ್ತದ್ರೆ. ನಾನು ರೈತರಿಗೆ ಹೇಳೋದಿಷ್ಟೇ, ಯಾರು ಸ್ವಂತವಾಗಿ ಮಾಡ್ತೀನಿ ಅಂತ ಹೊರಟ್ರೆ ಕಡಿಮೆ ಖರ್ಚಿರಬೇಕು. ನಾವು ಬಹಳಷ್ಟು ರೈತ ಇವತ್ತಿನ ಕೃಷಿಯೊಳಗೆ ಹೇಳೋದಿಷ್ಟೇ, ನಾನು ಏನೇ ಮಾಡಿ ಇವತ್ತು ಯಾವ ಕೃಷಿ ಮಾಡಬೇಕು ಅಂತ ರೈತರಿಗೆ ಹೇಳೋದ್ರೆ ನಾನು ಹೇಳ್ತಕ್ಕಂಥ ಜಾಣತನದ ಕೃಷಿ ಮಾಡಿ ಅಂತ ಹೇಳ್ತೀನಿ, ಬೇರೆ ಯಾವ ಕೃಷಿ. ಹೌದು, ಖರ್ಚು ಕಡಿಮೆ ಆಗಬೇಕು, ಹೆಚ್ಚಿಗೆ ಲಾಭ ಕೊಡಬೇಕು. ಅಲ್ಲೂ ಒಂದು ಕೌಶಲ್ಯ, ಸ್ಮಾರ್ಟ್ನೆಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಕೃಷಿಗೂ ಬೇಕೀಗ. ಕೃಷಿಗೆ ಬೇಕು ಸರ್, ಅತ್ಯವಶ್ಯಕವಾಗಿ ಬೇಕು. ಯಾಕಂದ್ರೆ ಸಾವಯವ ಕೃಷಿ ಅಂತ ನಾವು ಹೊರಟು ಸಾವಯವ ಕೃಷಿ ಮಾಡ್ತಾ ಹೋದ್ರೆ ಖರ್ಚು ಕಡಿಮೆ ಇಲ್ಲ, ಖರ್ಚು ಜಾಸ್ತಿ ಆಗ್ತದೆ, ಅದು ಕೂಡ ರೈತರು ಬಹಳಷ್ಟು ತಿಳ್ಕೊಂಡಿರ್ಬೇಕು. ಖರ್ಚು ಕಡಿಮೆ ಆಗಬೇಕು, ಹೆಚ್ಚಿಗೆ ಲಾಭ ಕೊಡಬೇಕು, ಅದನ್ನೇ ಜಾಣತನ ಕೃಷಿ. ಎಲ್ಲಾ ಸಾವಯವ ಕೃಷಿ ತತ್ವನು ಬರಬೇಕು, ಆಧುನಿಕ ಕೃಷಿ ಎಲ್ಲಿ ಅವಶ್ಯಕತೆ ಅದನ್ನು ಬರಬೇಕು, ಬಟ್ ಎಲ್ಲ ಖರ್ಚು ಕಡಿಮೆ ಆಗಬೇಕು, ಹೆಚ್ಚಿಗೆ ಲಾಭ ಬರಬೇಕು ಅಂತ ಕೃಷಿ, ರೈತರು ಜಾಣತನದ ಕೃಷಿ ಬರಲಿ ಅಂತಕ್ಕಂಥ ಪದೇ ಪದೇ ನಾವು ಬಹಳಷ್ಟು ರೈತರಿಗಿದ್ವಿ ಅಂತಕ್ಕಂಥದ್ದು ಒಂದು ವಿಧಾನ. ಯಾಕೆ ಅಂತಂದ್ರೆ ಎರೆಹುಳುಗಳನ್ನ ಎಷ್ಟು ಬಳಸಬಹುದು ಅಂತ ಬಹಳಷ್ಟು ಜನ ಕೇಳ್ತಾರೆ, ಎರೆಗೊಬ್ಬರ ಎಷ್ಟು ಬಳಸಬಹುದು ಸರ್ ಪ್ರತಿಯೊಂದು ಬೆಳೆಗೆ? ಎರೆಗೊಬ್ಬರ ನಾವು ಯೂಶುವಲ್ ಆಗಿ ಬಳಸಬೇಕಾದ್ರೆ 1 ton 1 acre ಬಳಸಿ, ಯಾವುದೇ ಒಂದು ಹಬ್ಬ ಬಂದಾಗ 1.5 ton ಬಳಸಿ ಅಂತಕ್ಕಂಥ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ. 1.5 ton ಪ್ರತಿ ಎಕರೆಗೆ ಬಳಸಿ ಅಂತಕ್ಕಂಥದ್ರೆ ಗೊಬ್ಬರ ಮಾಡಿ ತಯಾರು ಮಾಡಿ ಬಳಸ್ತಕ್ಕಂಥ, ಹುಳುಗಳನ್ನ ಬಳಸಿ ಗೊಬ್ಬರ ತಯಾರು ಮಾಡಿ ಬಳಸ್ತಕ್ಕಂಥದ್ದು ಒಂದು ವಿಧಾನ. ಇನ್ನೊಂದು ವಿಧಾನ ಬಹಳ ಮುಖ್ಯವಾಗಿ ನಾನು ಇನ್ನೊಂದು ಹೇಳ್ತಕ್ಕಂಥದ್ದು, ನೀವು ಗೊಬ್ಬರ ಮಾಡಿ ಬಳಸಿದ್ರೆ ರೈತರು ಸಾವಯವ ಕೃಷಿಕರಾಗ್ತಾರೆ. ಯಾಕಂದ್ರೆ ರೈತರು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ, ಎರೆಹುಳುಗಳನ್ನ ಬಳಸ್ಕೊಳ್ಬೇಕಾದ್ರೆ ಏನು ಬೇಕು ಎರೆಹುಳುಗಳಿಗೆ, ಯಾವಾಗ್ಲೂ ರೈತರು ಅರ್ಥ ಮಾಡ್ಕೋಬೇಕು. ಒಂದು, ಎರೆಹುಳುಗಳಿಗೆ ತಿನ್ನೋದಕ್ಕೆ ಹಾರ ಬೇಕು, ಕಸಕಡ್ಡಿ ಬೇಕು. ಎಲ್ಲಾ ಕಸಕಡ್ಡಿಯನ್ನು ಎರೆಹುಳುಗಳು ತಿನ್ನಬಲ್ಲವು, ಎಲ್ಲಾ ರೀತಿಯ ಕಸಕಡ್ಡಿಯನ್ನು ತಿನ್ನಬಹುದು. ಯಾವುದು ತಿನ್ನೋದಿಲ್ಲ ಅಂತಂದ್ರೆ ಪರ್ತೇನಿಯಂ ಗಿಡ ಬರ್ತಕ್ಕ ಅದನ್ನ ಎರೆಹುಳು ತಿನ್ನೋದಿಲ್ಲ. ಯಾಕಂದ್ರೆ ಪರ್ತೇನಿಯಂ ಅಂತಕ್ಕಂಥದ್ದೊಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರೋದ್ರಿಂದ ತಿನ್ನೋದಿಲ್ಲ. ಹಸಿರು ಬೇವಿನೆಲೆ ಎರೆಹುಳು ತಿನ್ನೋದಿಲ್ಲ. ಎಕ್ಕಾಗಿದ್ರೆ ಎಕ್ಕ ಗಿಡ ಅಂತ ರೈತರು ಸಾಮಾನ್ಯ ಅದನ್ನ ಆ ಎರೆಹುಳು ತಿನ್ನೋದಿಲ್ಲ. ಉಳಿದು ಎಲ್ಲವನ್ನು ಎರೆಹುಳು ತಿನ್ನುತ್ತೆ. ರೈತರಿಗೆ ಗೊತ್ತಿರಲಿ ಸರ್, ಎರೆಹುಳು ಬೇರನ್ನ ತಿಂದು ಬಿಡುತ್ತಾ ಬೇರಿಗೆ ಬಿಟ್ಟಾಗ? ಯಾವುದೇ ಎರೆಹುಳು ಜೀವಂತ ಇರತಕ್ಕಂಥ ಯಾವುದೇ ಗಿಡದ ಬೇರನ್ನು ತಿನ್ನೋದಿಲ್ಲ. ಸ್ಪಷ್ಟಪಡಿಸ್ತೀನಿ ನಾನು, ಯಾವುದೇ ಗಿಡದ ಬೇರನ್ನು ಎರೆಹುಳು ತಿನ್ನೋದಿಲ್ಲ. ಕಳಿತಿರಬೇಕು, ಅದು ಗಿಡದ ಎಲೆಯಿಂದ ಉದುರಿರಬೇಕು, ಜೀವಂತ ಇರಕ್ಕಿಲ್ಲ ಎಲೆಗಳು, ಕಚ್ಚಾ ವಸ್ತುಗಳಾಗಿರ್ತದ. ಅಂಥವನ್ನ ಮತ್ತೆ ತ್ಯಾಜ್ಯ ವಸ್ತುಗಳನ್ನ ಮಾತ್ರ ಎರೆಹುಳುಗಳು ತಿಂತಾವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟಪಡಿಸ್ತೀನಿ. ಅಂದ್ರೆ ಅದನ್ನ ಮಾಡ್ತಕ್ಕಂಥದ್ದು ಆ ವಿಚಾರವಾಗಿ ನಾನು ಹೇಳದಂದ್ರೆ, ಇವತ್ತು ಎಷ್ಟಿಗೆ ಇವತ್ತು ನಮ್ಮಲ್ಲಿ ಯಾವ್ದು ಬರ್ಬೇಕಂತಂದ್ರೆ ಎಸ್ಪೆಷಲಿ ಇಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಇರ್ತದೆ ಸರ್. ಉದಾಹರಣೆಗೆ ತೋಟಗಾರಿಕೆ ಬೆಳೆಗಳಂತ ನಾವೇನ್ ಕರಿತೀವಿ, ಈ ತೆಂಗು ಬಹಳಷ್ಟು ಏರಿಯಾದಲ್ಲಿದೆ, ಅಡಿಕೆ ಜನ ರೈತರು ಬಹಳಷ್ಟು ಬೆಳೀತಾರೆ, ಬಾಳೆಯನ್ನು ಕೆಲವು ರೈತರು ಬೆಳೀತಾರೆ, ಕೆಲವು ಕಾರಣ ಅಂತ ಬಾಳೆಯನ್ನು ಕೆಲವು ಬೆಳೀತಾರೆ. ಬಾಳೆಯಲ್ಲಿ ಸಮಸ್ಯೆಗಳು ಬಹಳದಾವೆ ಇಲ್ಲ ಅಂತಲ್ಲ, ತೋಟಗಾರಿಕೆ ಬೆಳೆಗಳು ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತೀರಿ, ಅಂತ ಜಾಗದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೀತೀರಿ, ಕೆಲವು ಭಾಗದಲ್ಲಿ ಕಬ್ಬುಗಳಲ್ಲಿ, ಅಂತ ಜಾಗದಲ್ಲಿ ಇರುನೆಲೆ ಕೃಷಿಗೆ ಬಹಳ ಹೆಚ್ಚು ಒತ್ತು ಕೊಡೋದು ಉತ್ತಮ. ನಾನಾಗ ಒಂದು ಮಾತು ಹೇಳಿದೆ, ಎರೆಹುಳಕ್ಕೆ ಏನ್ ಬೇಕು, ಎರೆಹುಳಕ್ಕೆ ತಿನ್ನೋದಕ್ಕೆ ಕಸಕಡ್ಡಿ ಬೇಕು, ಎಸ್ಪೆಷಲಿ ಅದು ಬಾಳೆದಿಂಡು ಬಹಳ ಇಷ್ಟಪಡ್ತಕ್ಕಂಥ ಕಸಕಡ್ಡಿ ಅಂದ್ರೆ ತ್ಯಾಜ್ಯ ವಸ್ತುಗಳಲ್ಲಿ ಬಾಳೆದಿಂಡು. ಯಾಕಂದ್ರೆ ಅದು ನೀರಿನಂಶ ಹೆಚ್ಚಿಗಿರ್ತದೆ, ಬಹಳ ಮೃದುತ್ವ ಇರೋದ್ರಿಂದ ನೀರಿನಂಶ ಇರೋದ್ರಿಂದ ಅದನ್ನ ಕಸಕಡ್ಡಿ ತಿನ್ನೋದಕ್ಕೆ ಇಷ್ಟಪಡ್ತದೆ ಅಂತಕ್ಕಂಥದ್ದು. ಇನ್ನೊಂದು, ಎರೆಹುಳಕ್ಕೆ ಏನು ಬೇಕು, ನೆರಳು ಬೇಕು ಬದುಕೋದಕ್ಕೆ. ನೇರವಾಗಿ ಸೂರ್ಯನ ಕಿರಣ ಬಿತ್ತ ಅಂದ್ರೆ ಎರೆಹುಳುಗಳು ಬದುಕೋದಿಲ್ಲ, ಅಂದ್ರೆ ನೆರಳಿರಬೇಕು ಅಂತಕ್ಕಂಥ. ತೇವಾಂಶ ಬೇಕು, ಇವು ಮೂರನ್ನು ಎರೆಹುಳು ಬಹಳ ಇಷ್ಟಪಡ್ತದೆ. ಇವು ಮೂರು ಅಂತ ವಾತಾವರಣಗಳನ್ನ ಈಗಾಗಲೇ ನೀವು ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದ್ರೆ ನೆರಳಿರ್ತದೆ, ಪ್ರಶ್ನೆ ಬರೋದ್ರಲ್ಲಿ ತೆಂಗಿನ ತೋಟ ಅಂದಮೇಲೆ ಅಡಿಕೆ ತೋಟ ಅಂದಮೇಲೆ ನೆರಳಿನ ಪ್ರಶ್ನೆ ಬರೋದ್ರಲ್ಲಿ ನೆರಳಿರ್ತದೆ ಒಂದು. ಅದ್ರ ಅರ್ಥ ನಾನು ಕಸಕಡ್ಡಿ ಬೇಕು, ನಾನು ಹೇಳಿದೆ ಕಸಕಡ್ಡಿ ಬೇಕು ಅಂತಕ್ಕಂಥದ್ದು. ಯಾವುದೇ ಒಂದು ಗಿಡ ಅಂದಮೇಲೆ ನಾವು ಗೊಬ್ಬರ ಯಾವಕ್ಕೂ ಉದಾಹರಣೆಗೆ ಹೇಳ್ತಿರ್ತೇನೆ, ನಾವು ತೆಂಗಿನ ಗಿಡ ಅಂತಂದ್ಮೇಲೆ ತೆಂಗಿನ ಗಿಡ ಒಂದು 6 feet ದೂರ ಬಿಟ್ಟು, ಗಿಡದ ಬುಡಭಾಗದಿಂದ ಒಂದು 6 feet ದೂರ ಬಿಟ್ಟು 2 feet ಆಳ ನಾಟ ಓಪನ್ ಮಾಡಬೇಕು. ಯಾವ ತರ ಕೃಷಿ ಎರೆಹುಳನ್ನ ಬೆಳೆಸ್ಕೊಳ್ಬಹುದು ಅಂದ್ರೆ ಇರುನೆಲೆ ಕೃಷಿ ಅಂತಂದ್ರೆ, ನೇರವಾಗಿ ಎರೆಹುಳುಗಳನ್ನು ಅವರ ಜಮೀನಿನಲ್ಲೇ ಬಳಸಿ ಮಾಡ್ತಕ್ಕಂಥ, ಅಲ್ಲೇ ಗೊಬ್ಬರ ಕ್ರಿಯೇಟ್ ಮಾಡ್ತಕ್ಕಂಥ, ಅಲ್ಲೇ ಗೊಬ್ಬರ ತಯಾರು ಮಾಡ್ಕೊಳ್ಳೋದಕ್ಕೆ ಇರುನೆಲೆ ಕೃಷಿ ಅಂತ. ಇಲ್ಲಿ ಒಂದು ತೊಟ್ಟಿಯಲ್ಲಿ ಅದನ್ನ ಮಾಡಿ ಅದನ್ನ ಗಿಡದ ಹತ್ರ ತೆಗೆದುಕೊಂಡು ಹೋಗೋ ಬದಲು, ಎಸ್, ಗಿಡದ ಹತ್ರನೇ ಗಿಡದ ಬುಡದಲ್ಲೇನೆ ಮರದ ಬುಡದಲ್ಲೇ ಅದ್ರ ಉತ್ಪಾದನೆ ಆಗ್ಬೇಕು ಅಂದ್ರೆ ನಿಜ ಸರ್. ಹೀಗಂದ್ರೆ ಗೊಬ್ಬರ ತಯಾರು ಮಾಡಿ ಅದಕ್ಕೆ ಕನ್ಸ್ಟ್ರಕ್ಷನ್ ಅಂದ್ರೆ ಕಟ್ಟಡ ಕಟ್ಟಿ ಅದರಲ್ಲಿ ಕಸ ಕಡ್ಡಿ ಹಾಕಿ ಗೊಬ್ಬರ ತಯಾರು ಮಾಡಿ ಆ ಗೊಬ್ಬರನ ಜಮೀನಿಗೆ ಹಾಕೋದ್ರ ಬದಲಾಗಿ ನೇರವಾಗಿ ಜಮೀನಲ್ಲೇ ಬೇಕಾದಂತ ವಾತಾವರಣಗಳು, ಎರೆಹುಳಗೆ ಬೇಕಾದಂತ ವಾತಾವರಣ ಕ್ರಿಯೇಟ್ ಮಾಡಿ ಅದೇ ಜಾಗಕ್ಕೆ ಗೊಬ್ಬರ ತಯಾರು ಮಾಡ್ಕೋಬೇಕು ಎರೆಹುಳುಗಳು. ಸಹಜವಾಗಿ ಡೆವಲಪ್ ಆಗಬೇಕು. ನಿರಂತರವಾಗಿ ಆ ಕ್ರಿಯೆ ಯಾವಾಗಲೂ ನಡೀತಾ ಇರ್ತದೆ. ಅದಕ್ಕೆ ಸಹಜ ಕೃಷಿ, ಅದಕ್ಕೆ ಇರುನೆಲೆ ಕೃಷಿ. ಇರುನೆಲೆ ಕೃಷಿ ಅಂದ್ರೆ ಹೊಸ ಪದ. ಎಸ್, ಇರುನೆಲೆ ಕೃಷಿ ಅಂದ್ರೆ ಅದಕ್ಕೆ ಇನ್ಸ್ಟಿಟ್ಯೂ ಅಗ್ರಿಕಲ್ಚರ್, ಇನ್ಸ್ಟಿಟ್ಯೂ ವರ್ಮಿಕಲ್ಚರ್ ಅಂತ, ಇನ್ಸ್ಟಿಟ್ಯೂ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಅಂದ್ರೆ ಸಹಜ ಕೃಷಿಯ ತತ್ವದ ಒಂದು ಭಾಗ ಅಷ್ಟೇ ಅದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾನು ಅದಕ್ಕೆ ಹೇಳಬೇಕಾದ್ರೆ ತೋಟಗಾರಿಕೆ ಬೆಳೆ, ನಾನು ಉದಾಹರಣೆ ತೋಟಗಾರಿಕೆ ಬೆಳೆಗಳನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡೆ. ತೆಂಗಿನ ತೋಟಗಳು ಬಹಳಷ್ಟು ಇದಾವೆ, 6 feet ದೂರ, 2 feet ಹಾಳ ನಾಟ್ ಓಪನ್ ಮಾಡ್ಬೇಕಾಗತ್ತೆ ರೈತರು. ನಾಟಕ್ ಸ್ವಲ್ಪ ನಾಟ್ ಓಪನ್ ಮಾಡಿ ಬಾಳೆದಿಂಡು ವೇಸ್ಟೇಜ್ ಸಿಗ್ತವೆ. ಬಹಳಷ್ಟು ರೈತರು ಬಾಳೆದಿಂಡನ್ನ ಕಟಾವು ಮಾಡಿದ್ಮೇಲೆ ಹೊರಗಡೆ ಹಾಕ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ. ಅದು ಹಾಕಬೇಕು ಬಿಡಬೇಕು ಅಂತ ಕೇಳಿದ್ರೆ ನೇರವಾಗಿ ಯಾರು ಹೊರಗಡೆ ಹಾಕಬಾರದು. ವೈಜ್ಞಾನಿಕ ಹೇಳೋದಾದ್ರೆ ಯಾವುದೇ ಗಿಡ, ತಾಯಿ ಗಿಡ, ಬಾಳೆ ಗಿಡ, ನಾವು ಗೊನೆ ಕಟ್ ಮಾಡಿದ್ಮೇಲೆ ನೇರವಾಗಿ ಯಾವುದೇ ಕಾರಣಕ್ಕೆ ಹಾಕೋದು ಒಳ್ಳೆ ಪದ್ಧತಿ ಅಲ್ಲ. ತಾಯಿ ಗಿಡ ಅದು. ಬಟ್ ರೈತರು ಬಾಳೆಗಾಗ ಬೆಳೆಯೋದ್ರಿಂದ ಏನಾಗಿದೆ, ಬಾಳೆ ಗೊನೆ ಬಂದಾಕ್ಷಣ ಬಾಳೆ ಗಿಡನ ಯಾಕೆ ಇಟ್ಕೋಬೇಕು, ಇಲ್ಲ ಕ್ಲೀನ್ನೆಸ್ ಇರೋ ದೃಷ್ಟಿಯಿಂದನೋ, ನೆಕ್ಸ್ಟ್ ಕೂಳೆ ಬಿಡಬೇಕಂತ ದೃಷ್ಟಿಯಿಂದನೋ ತಾಯಿ ಗಿಡನ ತೆಗೆದಾಕ್ಬಿಡ್ತಾರೆ. ಅದು ರೈತರು ಮಾಡ್ತಕ್ಕಂಥ ದೊಡ್ಡ ತಪ್ಪು ಅಂತಕ್ಕಂಥದ್ದನ್ನ ಯಾವಾಗಲೂ ರೈತರು ಅಲ್ಲಿ ಒಂದು ಸ್ವಲ್ಪ ಒಂದು ವಿಷಯ ಇಲ್ಲೇ ಸ್ಪಷ್ಟಪಡಿಸ್ಬಿಡ್ತೀನಿ ರೈತರಿಗೆ, ಯಾವುದೇ ಕಾರಣಕ್ಕೆ ತಾಯಿ ಗಿಡನ ಕಡದ ಹಾಕಬೇಡಿ. ಕಡದು ಯಾಕೆ ಹಾಕಬೇಡಿ ಅಂತಂದ್ರೆ ಅದ್ರ ಬದಲಾಗಿ ಗೊನೆ ಕಟ್ ಮಾಡಿದ ಮೇಲೆ ಏನಾಗುತ್ತಲ್ಲ, ಮೇಲಿನ ತಲೆ ಭಾಗ ಮಾತ್ರ ತೆಗೀರಿ, ಹಾಗೆ ಉಳಿಸ್ರಿ. ತಾಯಿಗೆ ಮರಿ ಗಿಡ ಏನ್ ಮರಿ ಪಕ್ಕದಾಗ ಬಿಟ್ಟಿರ್ತಾರಲ್ಲ, ತಾಯಿ ಗಿಡನ ಹಾಗೆ ನಿಂದಿಸ್ರಿ. ಒಂದು 2-3 ಆದ್ಮೇಲೆ ಮೇಘ ಒಂದು 2-3 ಅಷ್ಟು ಮೇಲಿನ ತಾಯಿ ಗಿಡ ಒಣಗ್ತಾ ಬರುತ್ತೆ. ಒಣಗಿದ ಮೇಲೆ ಆ ಭಾಗನ ಕಟ್ ಮಾಡಿ ಮತ್ತೆ ಕೆಳಗಡೆ ಹಾಕಿ. ಅಂದ್ರೆ ಹಂತ ಹಂತವಾಗಿ ತಾಯಿ ಗಿಡನ್ನ ಅಲ್ಲೇ ನೀವು ಕಟ್ ಮಾಡಿ ಹಾಕೋದ್ರಿಂದ ತಾಯಿ ಗಿಡ ಮರಿಗೆ, ಅಂದ್ರೆ ನೀವು ಏನಾದ್ರೂ ಎರಡನೇ ಬೆಳೆ ಕೂಳೆ ಬೆಳೆಗೆ 25% ರಾಸಾಯನಿಕ ಗೊಬ್ಬರದ ಅಂಶವನ್ನು ತಾಯಿ ಗಿಡ ಕೊಲ್ಲಬಲ್ದು. ಆಗ್ತಕ್ಕಂಥ ರಾಸಾಯನಿಕ ಗೊಬ್ಬರದ 25% ತಾಯಿ ಗಿಡ ಕೊಲ್ಲಬಲ್ದು. ನೀವು ನೇರವಾಗಿ ಹೊರಗಡೆ ಹಾಕಿದ್ರೆ ಅಂದ್ರೆ ಕಂಪ್ಲೀಟ್ ವೇಸ್ಟ್ ಆಗ್ಬಿಡ್ತದೆ ತ್ಯಾಜ್ಯ ವಸ್ತು. ರೈತರಿಗೆ ಗೊತ್ತಿದೆಯೋ ಅಲ್ಲೋ, 1 acre 4 tons ಬಾಳೆದಿಂಡು ವೇಸ್ಟ್ ಹೊರಗೆ ಬರುತ್ತೆ. 4 tons 4,000 kg ಹೊರಗೆ ಬರುತ್ತೆ. ಅದು ವೇಸ್ಟ್ ಆಗಬಾರ್ದು. ಆಕ್ಚುಲಿ ನಾನು ಹೇಳೋದು ಏನಂತಂದ್ರೆ, ಆ ಬಾಳೆದಿಂಡು ಎಲ್ಲಿ ರೈತರು ವೇಸ್ಟ್ ಆಗಿ ಹೊರಗಡೆ ಬಿಸಾಕಿರ್ತಾರೆ, ಬುದ್ಧಿವಂತ ರೈತರು, ರೈತರು ಅನ್ನೋದಕ್ಕಿಂತ ಸಾವಯವ ಕೃಷಿಕರಾಗಬೇಕು. ನಾನು ಬಹಳಷ್ಟು ಜನ ಹೇಳ್ತಿರ್ತೀನಿ, ಕೃಷಿಕ ಬೇರೆ ರೈತ ಬೇರೆ. ರೈತನಾದ್ರೆ ಸಕ್ಸಸ್ ಬಹಳ ಕಡಿಮೆ, ಕೃಷಿಕನಾದ್ರೆ ಮಾತ್ರ ಕೃಷಿಯೊಳಗೆ ಸಕ್ಸಸ್. ರೈತ ಅಂತಂದ್ರೆ ಒಂದು ಬೆಳೆ ಬೆಳಿತೇನೆ ಅಂದ್ರೆ ಅವ್ನು ರೈತ ಅಂತಾನೆ ಕರಿಬಹುದು, ಕೃಷಿಕ ಅಂತ ಕರೆಯಕ್ಕಾಗಲ್ಲ. ಕೃಷಿಕ ಅಂತ ಕರಿಬೇಕು ಅಂತಂದ್ರೆ ಎಲ್ಲಾ ಅಂಗಗಳನ್ನ ಅವನು ಅಳವಡಿಸಿಕೊಂಡಿರ್ಬೇಕಾಗತ್ತೆ. ಉದಾಹರಣೆಗೆ ನಾವು ಕೃಷಿಕ ಅಂತ ಕರಿಬೇಕಂದ್ರೆ ಬೆಳೆಗಳನ್ನು ಬೆಳಿಬೇಕು, ಕೃಷಿ ಬೆಳೆಯನ್ನು ಬೆಳಿಬೇಕು, ತೋಟಗಾರಿಕೆ ಬೆಳೆಯನ್ನು ಬರಬೇಕು, ಅರಣ್ಯ ಬೆಳೆಗಳು ಬರಬೇಕು, ನಾವಿರ್ತಕ್ಕಂಥ ಮೇವಿನ ಬೆಳೆಗಳು ಬಿಡಬೇಕು, ಮೇವು ಹೈನುಗಾರಿಕೆಗೆ ಉಪಯೋಗ ಆಗಬೇಕು, ಹೈನುಗಾರಿಕೆ ತ್ಯಾಜ್ಯ ವಸ್ತುಗಳು ಸಾವಯವ ಗೊಬ್ಬರಕ್ಕೆ ಉಪಯೋಗ ಆಗಬೇಕು, ಎಲ್ಲವನ್ನು ಉಪಯೋಗ ಆಗಬೇಕು. ಸಮಗ್ರ ಕೃಷಿ ಪದ್ಧತಿನ ಅಳವಡಿಸಿಕೊಂಡಿರ್ತಕ್ಕವನು ಕೃಷಿಕ ಅಂತ ನಾವು ಕರಿತೇವೆ ಸರ್. ಆ ದೃಷ್ಟಿಯಿಂದ ಕೃಷಿಕರಾದ್ರೆ ಮಾತ್ರ ಇವತ್ತಿನ ಮಟ್ಟಿಗೆ ಸಕ್ಸಸ್ ಆಗಲಿಕ್ಕೆ, ಕೃಷಿಯೊಳಗೆ ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ರೈತರು ಮಾಡ್ಕೊಳ್ಬೇಕಾಗ್ತದೆ. ನಾನು ಆ ದೃಷ್ಟಿಯಿಂದ ನಾನು ಹೇಳ್ಬೇಕಾರೆ ಇರೋದಿಲ್ಲ, ಕೃಷಿಯೊಳಗೆ ಯಾವ ಉಪಯೋಗ ಆಗಬೇಕು. ಆ ಬಾಳೆ ನಾನು ಹೇಳ್ಬೇಕಾರೆ ಹೇಳಿದೆ, ವೇಸ್ಟೇಜ್ ಏನು ಸಿಗ್ತೈತೆ, ಆ ವೇಸ್ಟೇಜನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಏನ್ ಮಾಡಿ ಒಂದು 50 ಬಾಳೆದಿಂಡುಗಳನ್ನ ಕಟ್ಕೊಂಡು ಹೊರಗಡೆ ಹಾಕಿರ್ತಾರೆ. ಆ ಬಾಳೆ ತಂದು ರೈತರು ಏನ್ ಮಾಡಬೇಕು, ಚೆನ್ನಾಗಿ ಕಟ್ ಮಾಡಿಬಿಡ್ಬೇಕು. ಆ ಬಾಳೆದಿಂಡುಗಳನ್ನ ಕಟ್ ಮಾಡಿ ಪ್ರತಿ ಗಿಡಕ್ಕೆ ಒಂದು 50 kg ಗಿಡ ಸುತ್ತ ಸುರಿಬೇಕು. 6 feet ದೂರದಲ್ಲಿ 2 feet ನಾಟ್ ಓಪನ್ ಮಾಡಿರ್ತೀರಿ. ಆ 2 feet ನಾಟದಲ್ಲಿ 50 kg ಬಾಳೆದಿಂಡನ್ನ ಹಾಕಬೇಕು. ಬಾಳೆದಿಂಡನ್ನ ಹಾಕಿ ಅದರಲ್ಲಿ 25% ಉದಾಹರಣೆಗೆ ಒಂದು 12-25% ಅಂದ್ರೆ 30 ಹೆಚ್ಚು ಕಡಿಮೆ ಒಂದು 50% ಆದ್ರೂ ಕೂಡ ಸಾವಯವ ಗೊಬ್ಬರದ ಸಗಣಿ ಗೊಬ್ಬರನ ಮೇಲೆ ಅದ್ರ ಮೇಲೆ ಹಾಕಬೇಕು. ಅಂದ್ರೆ ಬಾಳೆದಿಂಡಿನ ಮೇಲೆ ಸಗಣಿ ಗೊಬ್ಬರನ ಒಂದು 30-40 kg ಸಗಣಿ ಗೊಬ್ಬರ ಕೂಡ ಮೇಲಿನ ಅದನ್ನ ಹಾಕಬೇಕು. ಬಾಳೆದಿಂಡಲ್ಲಿ ತೇವಾಂಶ ಹೆಚ್ಚಿರ್ತದೆ, ಕಸಕಡ್ಡಿ ಆಲ್ರೆಡಿ ಅದು. ಅದ್ರ ಮೇಲೆ ಸ್ವಲ್ಪ ಕಸಕಡ್ಡಿ ತೆಗೆದ ಮೇಲೆ ಸಗಣಿ ಗೊಬ್ಬರದ ಅಂಶ ಹಾಕೋದ್ರಿಂದ ಏನಾಗುತ್ತೆ, ಅದು ಏನಾಗುತ್ತೆ, ಕಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಆಸಿಡ್ಗಳು ಕಣದಲ್ಲಿ ಕಂಚಿಡದಲ್ಲಿ ಇರ್ತಕ್ಕಂಥವು ಸಗಣಿಯಲ್ಲಿ ಇರ್ತಕ್ಕಂಥ ಆಸಿಡ್ಗಳು ಕಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು 25-30 ಕಳೆದ ಮೇಲೆ, ಚೆನ್ನಾಗಿ ಕಳೆದ ಮೇಲೆ, ಆ ಕಳೆದ ಪ್ರಾರಂಭ ಆಗುತ್ತೆ. ಕಳೆದ ಮೇಲೆ ಏನ್ ಮಾಡ್ಬೇಕು, ಪ್ರತಿ ಒಂದೊಂದು ಗಿಡಕ್ಕೆ 5 ಎರೆಹುಳ ಬಿಡಬೇಕು. ಇದು ಇಲ್ಲೇ ಟೆಕ್ನಾಲಜಿ ಇರೋದು. ಎರೆಹುಳಕ್ಕೆ ಏನ್ ಬೇಕಾಗಿತ್ತು, ನೆರಳಿದೆ, ನೆರಳು ಸಿಕ್ತು. ತಿನ್ನೋದು ಕಸಕಡ್ಡಿ ಆಲ್ರೆಡಿ ಬಾಳೆದಿಂಡ ಹಾಕಿದ್ರಿ, ಕಸಕಡ್ಡಿ ಇದೆ, ಸಗಣಿ ಅಂಶ ಇದೆ, 2 ಸಿಕ್ತು. ತೇವಾಂಶ ಇದೆ, ಡ್ರಿಪ್ಪರ ಮಾಡಿರ್ತೀರಿ, ಇಲ್ಲ ನೀರು ಹರಿ ನೀರ್ ಮುಖಾಂತರ ನೀರು ಬಿಡ್ತಿರ್ತೀರಿ. 3 ಅಂಶ ಸಿಕ್ಕ ಮೇಲೆ ಎರೆಹುಳು ತಂತಾನಾಗಿ ಅಲ್ಲಿ 5 ಹುಳ ಬಿಟ್ರಿ ಅಂತಂದ್ರೆ, ಎರೆಹುಳು ಗಿಡಕ್ಕೆ ಪ್ರತಿ ಗಿಡಕ್ಕೆ ಬಿಟ್ಟು ಆ ಮೇಲ್ಭಾಗವನ್ನ ಮುಚ್ಚಬೇಕು. ಅಥವಾ ಬಾಳೆ ಗರಿಗಳಿಂದಾದ್ರೂ ಮುಚ್ಚಿ, ಅಥವಾ ಕಬ್ಬಿನ ರೌದೆ ಸಿಗ್ತದೆ ವೇಸ್ಟ್ ಆಗಿ, ಬಹಳಷ್ಟು ಕಬ್ಬಿನ ರೌದೆ ಸುಡ್ತಾ ಇದಾರೆ, ಸುಡೋದ್ರ ಬದಲಾಗಿ ಉಪಯೋಗ ಮಾಡ್ಕೊಳ್ರಿ. ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವೇನು ವೇಸ್ಟ್ ಅಂತ ಕರಿತೀವಿ, ವೇಸ್ಟ್ ಆಸ್ ಟು ಬಿ ಯುಟಿಲೈಸ್ ಆಸ್ ಎ ಮ್ಯಾನ್ಯೂರ್, ಗೊಬ್ಬರ ಆಗಬೇಕು, ಗೊಬ್ಬರಕ್ಕೆ ಬಳಕೆ ಆಗಬೇಕು ಅಂತಕ್ಕಂಥ ಆ ದೃಷ್ಟಿಯಿಂದ ಹಾಕಿ ಮೇಲ್ಭಾಗ ಮುಚ್ಚಿದ್ರಿ ಅಂತಂದ್ರೆ, ಯಾವಾಗ್ಲೂ ಎರೆಹುಳಕ್ಕೆ ನೆನ್ಪಿಟ್ಕೊಂಡಿರಿ, ಯಾವತ್ತು ಬೆಳಕನ್ನು ಇಷ್ಟಪಡೋದಿಲ್ಲ, ಬೆಳಕು ದ್ವೇಷ ಮಾಡ್ತದೆ ಎರೆಹುಳು. ಬೆಳಕಿನ ಹಗಲು ಟೈಮ್ನಲ್ಲಿ ಕತ್ಲಾಗಬೇಕಾದ್ರೆ ಕತ್ಲು ಇಷ್ಟ ಅಲ್ಲ, ರಾತ್ರಿ ಟೈಮ್ ಕತ್ಲು ಇಷ್ಟ ಅಲ್ಲ, ಬೆಳಗಿನ ಟೈಮ್ನಲ್ಲಿ ಕತ್ಲನ್ನ ಇಷ್ಟಪಡ್ತೈತಿ. ಅಂದ್ರೆ ಪಾರ್ಷಿಯಲ್ ಶೇಡಿಂಗ್ ಇಷ್ಟಪಡ್ತದೆ. ಅಂದ್ರೆ ನೀವು ಮೇಲ್ಭಾಗ ಮುಚ್ಚಿದ್ರೆ ಅಂದ್ರೆ ಒಳಭಾಗ ಕತ್ಲಾಗತ್ತೆ, ಅವಾಗ ಎರೆಹುಳಕ್ಕೆ ಬೇಕಾದಂತ ನಿರ್ಮಾಣ ಆಗೋದ್ರಿಂದ ಎರೆಹುಳು ನೇರವಾಗಿ ತಿಂದು ಗೊಬ್ಬರ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. 45 ದಿವಸಕ್ಕೇನೆ ಎರೆಹುಳ ಒಂದಕ್ಕೆ ಒಂದು ಹುಳ ನಿಮಗೆ ಸಿಕ್ತು ಅಂತಂದ್ರೆ, ಉದಾಹರಣೆ ನಾನು ಹೇಳ್ತಿರ್ತು, 1 ಕೆಜಿ ಎರೆಹುಳ ಹಾಕಿದ್ರಿ ಅಂತಂದ್ರೆ 20 ಕೆಜಿ ವೇಸ್ಟ್ ಕನ್ವರ್ಷನ್ ಮಾಡಬಲ್ಲು, ಅಷ್ಟು ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ಎಸ್ಪೆಷಲಿ ಜಾತಿ ಅಂದ್ರೆ ನಾನು ಹೇಳಿದ್ದು ಯುಡ್ರಲಿಯಸ್ ಯುಜಿನಿ ಅಂತಕ್ಕಂಥ ಒಂದು ಜಾತಿ ಎರೆಹುಳಗಳನ್ನ ಹೆಚ್ಚಾಗಿ ಬಳಸ್ರಿ ಅಂತಕ್ಕಂಥ. ಅದಕ್ಕೆ ಹೊರಗಡೆ ತಿಂದು ಹೊರಗಡೆ ಹಾಕೋ ಪ್ರಮಾಣ ಜಾಸ್ತಿ ಇದೆ, ಇಕ್ಕಿ ಹಾಕೋ ಪ್ರಮಾಣ 20 ಕೆಜಿ ಅಷ್ಟು ಕಸಕಡ್ಡಿ ತಿನ್ನೋ ಕೆಪಾಸಿಟಿ ಇದಾವೆ. ಅದನ್ನ ಬಳಸಿದ್ರೆ ನೀವು ನಿರಂತರವಾಗಿ ಎರೆಹುಳು ತಿಂದು ಗೊಬ್ಬರ ಮಾಡೋದ್ರಿಂದ, ನಿರಂತರವಾಗಿ ಗುಡಕ್ಕೆ ಗೊಬ್ಬರ ಸಿಗೋದ್ರಿಂದ, ಬರೀ ಸಾರಜನಕ ರಂಜಕ ಪೊಟಾಸ್ ಅಲ್ಲ, ಸಾರಜನಕ ರಂಜಕದ ಪೊಟಾಸ್ ಜೊತೆಯಲ್ಲಿ ಕೂಡ ಲಘು ಪೋಷಕಾಂಶಗಳು, ಸಸ್ಯ ಬೆಳೆವರ್ಧಕಗಳು, ಹಾರ್ಮೋನ್ಸ್ಗಳು ಬಿಗೋದ್ರಿಂದ ಗಿಡಕ್ಕೆ ನೇರವಾಗಿ ಸಿಗೋದ್ರಿಂದ ಬೆಳೆ ಬಹಳ ಉತ್ತಮವಾಗಿ ಬರುತ್ತೆ ಅಂತಕ್ಕಂಥ ಈ ತಂತ್ರಜ್ಞಾನವನ್ನು ಎಲ್ಲ ರೈತರು, ಸಾಧ್ಯವಾದಷ್ಟು ರೈತರು ನೆನ್ಪಿಟ್ಕೊಂಡಿರಿ. ಯಾವುದೇ ಕಾರಣಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳು ತೊಂದರೆ ಇಲ್ಲ, ಎರೆಹುಳುಗಳ ಗೊಬ್ಬರಕ್ಕೆ ಬಳಸೋದು ಕೇಳ್ತಿರ್ತಾರೆ ಬಹಳ, ಇದನ್ನ ಬಳಸ್ಬೋದು ಸರ್ ರಾಸಾಯನಿಕ ಗೊಬ್ಬರಗಳು. ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಅಂದ್ರೆ ಯೂರಿಯಾ ಗೊಬ್ಬರ ಅಂಶ ಬಳಸಬೇಡಿ, ಉಳಿದೌಟನ್ನ ಬಳಸಿ, ತೊಂದರೆ ಇಲ್ಲ. ಯಾಕಂದ್ರೆ ಯೂರಿಯಾ ಜಾಸ್ತಿ ಹಾಕಂದ್ರೆ ಮಣ್ಣಲ್ಲಿ ಉಷ್ಣಾಂಶ ಹೆಚ್ಚಾಗ್ತದೆ, ಆ ಉಷ್ಣಾಂಶಕ್ಕೆ ಸಹಾಯ ಪ್ರಮ ಇರ್ತದೆ. ಅದಕ್ಕಾಗಿ ಯೂರಿಯಾದ ಅಂಶ ಕಡಿಮೆ ಇರಲಿ, ಉಳಿದ ರಾಸಾಯನಿಕ ಗೊಬ್ಬರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ತೊಂದರೆ ಇಲ್ಲ. ಬಟ್ ಔಷಧಿಗಳನ್ನ ಬಳಸಬಾರ್ದು, ಪೆಸ್ಟಿಸೈಡ್ಸ್ ನಾವು ಅಂತ ಹೇಳ್ತೀವಿ ಅದನ್ನ ಬಳಸಬಾರ್ದು. ಉದಾಹರಣೆಗೆ ಬಾವಿಸ್ಟಿನ್, ಶಿಲೀಂಧ್ರನಾಶಕ, ಕ್ಲೋರೋಪರ್ಪಸ್, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಇವ್ರನ್ನ ಯಾವ್ರನ್ನು ಬಳಸಬಾರ್ದು ಅಂತಕ್ಕಂಥದ್ದು ಈ ಒಂದು ನಿಯಮ. ಇದಕ್ಕೆ ನಾವು ಏರಿನೊಲೆ ಕೃಷಿ ಅಂತ ಹೇಳ್ತೀವಿ. ಇದು ಎಲ್ಲ ಬೆಳೆಗಳಿಗೆ ಎಲ್ಲೆಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇದೆಯೋ, ಎಲ್ಲೆಲ್ಲಿ ಕೀಟನಾಶಕಗಳ ಬಳಕೆ ಕಡಿಮೆ ಇದೆಯೋ, ಅಲ್ಲೆಲ್ಲಿ ಈ ಕೃಷಿ ಬಂದ್ರೆ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ, ಸಾವಯವ ಕೃಷಿಗೊಳಗೆ ಒಬ್ಬ ಒಳ್ಳೆ ಉತ್ತಮ ಸಾವಯವ ಕೃಷಿಕರು ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ತಂತ್ರಜ್ಞಾನ ತಮಗೆ ವರ್ಕೌಟ್ ಆಗುತ್ತೆ ಸರ್. ಬಹಳ ದೃಷ್ಟಿಯಿಂದ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪ್ರಾರಂಭದಲ್ಲಿ 5 ಎರೆಹುಳುಗಳನ್ನ ತೆಗೆದುಕೊಂಡು ಹೋಗಿ ನೀವು ಆ ಒಂದು ಸಸ್ಯದ ಬುಡಭಾಗದಲ್ಲಿ ಹಾಕ್ತಾರೆ, ಕ್ರಮೇಣ ಅವುಗಳ ಬೆಳವಣಿಗೆ ಹಾಗೇನೆ ಅವುಗಳ ಒಂದು ಸಂತಾನ ಉತ್ಪತ್ತಿಯನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಒಂದು ಚದರ ಅಡಿ ಪ್ರದೇಶದಲ್ಲಿ ಗರಿಷ್ಠ ಎಷ್ಟು ಎರೆಹುಳುಗಳಿದ್ರೆ ಅಲ್ಲಿ ಪೈಪೋಟಿ ಅನ್ನೋದು ಬರಲ್ಲ, ಮತ್ತೆ ಈ ಒಂದು ಗೊಬ್ಬರದ ಉತ್ಪಾದನೆ ಅಥವಾ ಅದರ ಒಂದು ಜೀರ್ಣ ಕ್ರಿಯೆ ನಿರಂತರವಾಗಿ ಸಾಕ್ತಾ ಹೋಗುತ್ತೆ, ಯಾವಾಗ ಅದು ಒಂದು ಅಪಾಯದ ಮಟ್ಟ ಅಂತ ನಾವು ಗ್ರಹಿಸಬೇಕಾಗುತ್ತೆ? ನಿಜ ಇದು, ವಾಸ್ತವ ಸರ್. ಯಾಕೆಂತಂದ್ರೆ ರೈತರಿಗೆ ನಾನು ಹೇಳೋದಾದ್ರೆ ಎರೆಹುಳುಗಳದು ಬಹಳಷ್ಟು ಚೆನ್ನಾಗಿ ಗೊತ್ತಿದೆಯಲ್ಲ, ಎರೆಗಳನ್ನ ದ್ವಿಲಿಂಗಿ ಅಂತ ನಾವು ಕರಿತೀವಿ. ಎರೆಹುಳುಗಳಲ್ಲಿ ಗಂಡಿಲ್ಲ ಹೆಣ್ಣಿಲ್ಲ, ನೇರವಾಗಿ ಹೇಳೋದಾದ್ರೆ ಇದು ದ್ವಿಲಿಂಗಿ. ಎಷ್ಟು ದಿವಸ ಬದುಕ್ತದೆ ಅಂತ ಸಾಮಾನ್ಯವಾಗಿ ರೈತರು ಕೇಳಿದ್ರೆ ಇದು ಬದುಕದೆ ಹೆಚ್ಚು ಕಡಿಮೆ 100-110 ದಿವಸ, ಅಂದ್ರೆ ಹೆಚ್ಚು ಕಡಿಮೆ 3-3.5 ತಿಂಗಳು ಬದುಕುತ್ತೆ ಅಂತ ನಾವು ಅನ್ಕೋಬೇಕು. 3-3.5 ತಿಂಗಳಲ್ಲಿ ಬದುಕಿತು ಅಂತಂದ್ರೆ ನಿಮಗೆ ಅವು ಎಷ್ಟು ಎರೆಹುಳುಗಳನ್ನ ಅಂದ್ರೆ ಡೆವಲಪ್ ಮಾಡಬಲ್ಲವು, ಸಂತತಿ ಡೆವಲಪ್ ಮಾಡಬಲ್ಲ ಅಂತಂದ್ರೆ, ಒಂದು ಎರೆಹುಳ ಆಕ್ಚುಲಿ ನಾವು ಹೇಳ್ಬೇಕಾದ ದ್ವಿಲಿಂಗ್ ಆಗಿರೋದ್ರಿಂದ, ಈಗ ಉದಾಹರಣೆಗೆ 2 ಎರೆಹುಳ ಇದ್ವು ಅಂತಂದ್ರೆ ಕೂಡ್ಕೊಳ್ಳಕ್ಕೆ ಬೇಕಾದ ಒಂದು ದ್ವಿಲಿಂಗ್ ಯಾವ ತರ ಕ್ರಿಯೆ ನಡೆಸುತ್ತೆ ಅಂತಕ್ಕಂಥ, 2 ಎರೆಹುಳ ಇದ್ವು ಅಂತಂದ್ರೆ 3 ತಿಂಗಳಲ್ಲಿ 700-800 ಎರೆಹುಳ ಆಗಿರ್ತವೆ. ಅದಕ್ಕಾಗಿ ಇವತ್ತು ಅರಣ್ಯದಾಗಿರ್ತಕ್ಕಂಥ ಗಿಡಗಳು ಯಾಕಷ್ಟು ಸಮೃದ್ಧವಾಗಿದೆ ಅಂತಂದ್ರೆ ಅವುಗಳಲ್ಲಿದ್ದಂತ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ಎರೆಹುಳುಗಳ ಸಂತತಿ ಜಾಸ್ತಿ ಆಗಿರುತ್ತೆ. ಬಹಳಷ್ಟು ರೈತರು ಗಮನಿಸ್ಬೇಕು, ಯಾಕೆ ಇವತ್ತು ಅರಣ್ಯದೊಳಗೆ ಅಷ್ಟು ಚೆನ್ನಾಗಿ ಗಿಡಗಳು ಬರ್ತವೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎರೆಹುಳುಗಳ ಸಂತತಿ, ಬಟ್ ಆ ಸಂತತಿ ನಮ್ಮ ಜಮೀನಲ್ಲಿಲ್ಲ. ನೀವು 3 ತಿಂಗಳು ಬಳಸಿರಿ ಅಂತಂದ್ರೆ 700-800 ಎರೆಹುಳವು ಆಗಿರ್ತದೆ, 2 ಎರೆಹುಳು. ಸಂತತಿ ಬಹಳ ಫಾಸ್ಟ್ ಆಗಿದೆ ಸರ್, 3-3.5 ತಿಂಗಳಲ್ಲಿ. ಯಾಕಂದ್ರೆ 3.5 ತಿಂಗಳಲ್ಲಿ ಇದೇ ಗೊತ್ತಿರಲಿ ರೈತರಿಗೆ, ಬಹಳಷ್ಟು ಹಾಕೋದಿಲ್ಲ, ನೇರವಾಗಿ ಮೊಟ್ಟೆನೂ ಇಡೋದಿಲ್ಲ ಅವು. ಯಾವಾಗ್ಲೂ ದ್ವಿಲಿಂಗ್ ಆಗಿರೋದ್ರಿಂದ ಒಂದು ಕ್ಲೈಟಿಲಮ್ ಅಂತಕ್ಕಂಥ ತಲೆ ಭಾಗದಲ್ಲಿ ಒಂದು ಕ್ಲೈಟಿಲಮ್ ಅಂತ ಒಂದು ಭಾಗ ಇರುತ್ತೆ, ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಗಳು ಎರಡು ಅಲ್ಲೇ ಇರ್ತವೆ. ಎರೆಹುಳು ಒಂದಕ್ಕೊಂದು ಆ ಭಾಗದ ವಿರುದ್ಧವಾಗಿರ್ತಕ್ಕಂಥ ಲಿಂಗಗಳು ಒಂದಕ್ಕೊಂದು ಬಂದು ಕೂಡ್ಕೊಳ್ತವೆ. ಎರೆಹುಳುಗಳು ಎರಡು ಭಾಗ ಎರಡು ಎರೆಹುಳ ಬಂದು ಒಂದು ಜಾಗದಲ್ಲಿ ಕೂಡಿದ್ವು ಅಂತಂದ್ರೆ ಅದು ಎರಡು ಕೂಡಿದ ಒಂದು 15 ದಿವಸಕ್ಕೆ ಕೋಶ ಅಂತ ಆಗ್ತವೆ. 100 ಕೋಶ ಎರಡು ಕೂಡಿದ್ರೆ 100 ಕೋಶ ಅಂತ ಆಗ್ತವೆ. ಕೋಶ ಅಂದ್ರೆ ಏನು? ಅದು ಒಂಥರ ನೋಡ್ಲಿಕ್ಕೆ ಕೊತ್ತಂಬರಿ ಬೀಜ ಟೈಪ್ ಇರ್ತದೆ. ನಾವು ಕೊತ್ತಂಬರಿ ಬೀಜ ನೋಡಿದ್ರೆ ಗೊತ್ತಿರ್ತದೆ, ಸ್ವಲ್ಪ ಮಾಗ ಉಪ್ಕೊಂಡಿರ್ತದೆ. ಆ ಕೊತ್ತಂಬರಿ ಬೀಜ ಒಂದೊಂದು ಕೋಶದಲ್ಲಿ 8-8 ಮೊಟ್ಟೆಗಳಿರ್ತವೆ. ಅವು ವಾತಾವರಣಕ್ಕನುವಾಗಿ 800 ಮೊಟ್ಟೆ, 100 ಕೋಶದಿಂದ 800 ಮೊಟ್ಟೆಗಳು ಹೊರಗೆ ಬರ್ತವೆ. 300 ಆಗ್ಬೋದು, 400 ಆಗ್ಬೋದು, ವಾತಾವರಣಕ್ಕೆ ಅನುಗುಣವಾಗಿ ಹೊರಗಡೆ ಬರ್ತವೆ. ಆ ಕೋಶಗಳ ಸಂತತಿ ಜಾಸ್ತಿ ಆಗುತ್ತೆ. ರೈತರಿಗೆ ಗೊತ್ತಿರಲಿ, ಜಾಸ್ತಿ ಆದಂತೆಲ್ಲ ಕಸಕಡ್ಡಿ ಪ್ರಮಾಣ ಬಳಕೆ ಕೂಡ ನಾವು ಜಾಸ್ತಿ ಕೊಡಬೇಕಾಗುತ್ತೆ, ಇಲ್ಲ ಅಂದ್ರೆ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಆಬ್ವಿಯಸ್ಲಿ. ಯಾಕಂದ್ರೆ ಅವುಗಳ ಸಂತತಿ ಜಾಸ್ತಿ. ನಾನು ಹೇಳದೇನು, ಅವುಗಳ ಸಂತತಿ ಜಾಸ್ತಿ ಆದ್ರೆ ಇವತ್ತು ಮಾರ್ಕೆಟ್ನೊಳಗೆ ಎರೆಹುಳಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಇಲ್ಲಿ ಎರಡು ಉದ್ಯಮವಾಗಿ ಮಾಡ್ಕೋಬಹುದು. ರೈತರು ಬಂದಂತ ಎರೆಹುಳುಗಳನ್ನ ಇತರ ಬೇರೆ ರೈತರು ಮಾರ್ಕೆಟ್ ಮಾಡಕ್ಕೂ ಕೂಡ ಬಳಸ್ಕೋಬಹುದು. ಉದ್ದಿಮೆ ಆಗುತ್ತೆ, ನೆಕ್ಸ್ಟ್ ನಿಮ್ಮ ಕೃಷಿ ಉದ್ದಿಮೆ ಆಗಿಬಿಡ್ತತೆ. ನಾನು ಅಷ್ಟು ಹೇಳಿದೆ, ಕೃಷಿ ಒಂದು ಉದ್ದಿಮೆ ಆದ್ರೆ ಮಾತ್ರ ಲಾಭದಾಯಕ ಆದ್ರೆ ಸಾಧ್ಯ. ಆ ಜಾಗಕ್ಕೆ ನೀವೇನಾದ್ರೂ ಒಂದು ಕೆಜಿ ಎರೆಹುಳಕ್ಕೆ ಎಷ್ಟು ಕೇಳ್ಬೋದು, ಒಂದು ಕೆಜಿ ಎರೆಹುಳಕ್ಕೆ ಎಷ್ಟು ಹುಳ ಬರ್ತಾವ ಸರ್? ಸಾಮಾನ್ಯವಾಗಿ ಕೇಳಿದ್ರೆ ಒಂದು ಕೆಜಿ ಎರೆಹುಳ ತಗೊಂಡ್ರೆ 1000 ರಿಂದ 1200 ಹುಳ ಬರ್ತಾವ. ನೀವು ಎರಡೇ ಹುಳ 3 ತಿಂಗಳು ಮೇಂಟೈನ್ ಮಾಡಿದ್ರೆ ಅವೇ ಆಗ್ಬಿಡ್ತಾವ ಹತ್ತತ್ರ ಒಂದ್ ಕೆಜಿ. ಅದಕ್ಕಂದ್ರೆ ಅದನ್ನ ನೀವು ರೈತರಿಗೆ ಬೇಕಾದಾಗ ಇತರೆ ಬೇರೆ ರೈತರಿಗೆ ಮಾರಾಟ ಮಾಡಬಹುದು. ಈಗ ಉದಾಹರಣೆಗೆ ಒಂದ್ ಅಡಿ ಚದರ ಅಡಿ ಕೇಳಿದ್ರೆ ಒಂದ್ 20-25 ಹುಳ ಇದ್ರೆ ಮಾತ್ರ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿಗೆ ಆದ್ರೆ ಅವುಗಳನ್ನ ನೀವು ರೈತರಿಗೆ ಮಾರಾಟ ಮಾಡಬಹುದು ಒಂದು ದೃಷ್ಟಿಯಿಂದ, ಅಥವಾ ಬೇರೆ ಜಮೀನಿಗೆ ನೀವು ಅದನ್ನ ಬಳಸ್ತೀವಿ. ಉದಾಹರಣೆಗೆ ನೀವು ಸುಗರ್ ಕೇನಿಗೆ ಬಳಸ್ತೀವಿ, ಕಬ್ಬಿಗೆ ಬಳಸ್ತೀನಿ ಸರ್, ಈ ತಂತ್ರಜ್ಞಾನ ಬಹಳ ಚೆನ್ನಾಗಿ ಬಳಸಬಹುದು, ರೈತರು ಬಳಸ್ತಾ ಇಲ್ಲ. ಯಾಕಂದ್ರೆ ಕಬ್ಬಿನ ರೌದೆ ಹೀಜಾಗಿ ಡಿಕಂಪೋಸ್ ಆಗೋದಿಲ್ಲ ತಮಗೆ ಗೊತ್ತಿರೋ, ಯಾಕೆಂದ್ರೆ 318% ಲಿಗ್ನಿನ್ ಅಂಶನೇ ಜಾಸ್ತಿ ಇರುತ್ತೆ ಅದು. ಯಾವಾಗ್ಲೂ ನಾವು ಕಾಂಪೋಸ್ಟ್ ಅಂತ ಬರ್ಸಿದ್ರೆ ಎಷ್ಟಿರಬೇಕು ಕಾಂಪೋಸ್ಟ್ ಅಂತಂದ್ರೆ 10:1 ಅಂದ್ರೆ ಆರ್ಗಾನಿಕ್ ಕಾರ್ಬನ್ ಬರೀ 10% ಇರಬೇಕು. ಬಟ್ ಆ ಸೌದರ್ ಒಳಗೆ 318% ನಷ್ಟು ಲಿಗ್ನಿನ್ ಅಂಶ ಇರೋದ್ರಿಂದ ಕಳಿಲಿಕ್ಕೆ 6-7 ತಿಂಗಳಗಟ್ಟಲೆ ತಗೊಳ್ತೀವಿ, ವರ್ಷಗಟ್ಟಲೆ ತಗೊಳ್ತೈತಿ. ಅಂತವಟ ನಾವು ಇದನ್ನ ಕೃಷಿ ಎರೆಹುಳಕ್ಕೆ ಬಹಳ ಚೆನ್ನಾಗಿ ಬಳಸ್ಕೋಬಹುದು ಸರ್ ಅದನ್ನ. ಅದಕ್ಕೆ ನೀವು 10-15 ಕೆಜಿ ಎರೆಹುಳ ಬೇಕಾಗುತ್ತೆ ಎಕರೆಗೆ. ನೀವು ಕೇಳಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ಇಷ್ಟು 25 ಕೆಜಿ ವರೆಗೂ ಬಳಸಿ ಅಂತ ಹೇಳ್ತೀವಿ. ಅಂತ ಒಂದು ಎಕರೆಗೆ 25 ಕೆಜಿ ವರೆಗೆ ಎರೆಹುಳ ಬಳಸಿರಿ, 15,000 ಅಂದ್ರೆ ಅವುಗಳನ್ನ ನೀವು ಜಾಸ್ತಿ ಆದಂತೆಲ್ಲ ಬೇರೆ ಬೇರೆ ಜಮೀನುಗಳಿಗೆ ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದ್ಸಲ ಕೇಳ್ತಿರ್ತಾರೆ, ಸರ್ ಒಂದೊಂದ್ಸಲ ನಾವು ಅಗತಿನೂ ಮಾಡ್ತಿರ್ತೀವಿ, ಅಗತಿ ಮಾಡ್ಬೇಕಾದ್ರೆ ಹುಳ ಸಾಯಲ್ವಾ, ಬೇರೆ ಹುಳ ಬಂದು ತಿನ್ನೋದಿಲ್ವಾ, ಬಹಳಷ್ಟು ರೈತರ ಪ್ರಶ್ನೆ. ನಿಜ ಅಗತಿ ನೀವು ಮಾಡ್ಬೇಕಾದ್ರೆ ಉದಾಹರಣೆಗೆ ನೀವೆಲ್ಲೇ ಜಮೀನಲ್ಲಿ ಬಿಟ್ಟಿರ್ತೀರಿ, ಅಗತಿ ಮಾಡ್ಬಿಡ್ತೀರಿ, ಅಗತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರೆಹುಳ ಸತ್ತೋಗ್ಬಿಡ್ತಾರೆ ಸರ್, ಏನ್ ಮಾಡೋದು? ನಿಮಗೆ ಗೊತ್ತಿರಲಿ, ಎರೆಹುಳ ಯಾವುದೇ ಕಾರಣಕ್ಕೆ ಸಾಯೋದಿಲ್ಲ, ಸ್ವಾಭಾವಿಕವಾಗಿ ಸಾಯುತ್ತೆ. ಕಟ್ ಆದ್ರೆ ಸಾಯೋದಿಲ್ಲ, ಕಟ್ ಆದ್ರೆ ಎಲ್ಲಿ ಭಾಗದಲ್ಲಿ ಕಟ್ ಆಗಿರುತ್ತೆ ಆ ಭಾಗದಿಂದ ಬಾಲ ಬೆಳೆಸ್ಕೊಳತ್ತೆ. ಸರಿಯಾದ ಜಾಗದಲ್ಲಿ ಕಟ್ ಆಯ್ತು, ಒಂದು ಪರ್ಟಿಕ್ಯುಲರ್ ಪಾರ್ಟ್ ನಲ್ಲಿ ಕಟ್ ಆಯ್ತು ಅಂದ್ರೆ ಒಂದು ತಲೆ ಬೆಳೆಸ್ಕೊಳ್ತು, ಇನ್ನೊಂದು ಬಾಲ ಬೆಳೆಸ್ಕೊಳತ್ತೆ. ಆ ನೇಚರ್ ಅದನ್ನ ಹೇಳೋದು ಗಾಡ್ ಗಿಫ್ಟ್ ಅಂತಕ್ಕಂಥ. ಅದಕ್ಕೆ ರೈತರ ಮಿತ್ರ ಅದು ಬಹಳಷ್ಟು ಕಾರಣದಿಂದ ಅದು ದೇವರು ಕೊಟ್ಟಿರ್ತಕ್ಕಂಥ ಒಂದು ವರ ಎಳೆಗಳು ಅಂತಕ್ಕಂಥ. ಪ್ರಕೃತಿಗವಾಗಿ ಅದು ಸಾಯೋದಿಲ್ಲ, ಅದು ಏಜ್ ಆಗಿ ನ್ಯಾಚುರಲ್ ಆಗಿ ಅದು ಏನಾಗಬೇಕೋ ಸಾಯಿರ್ತಕ್ಕಂಥ ಕ್ರಿಯೆ ಅದು ನ್ಯಾಚುರಲ್ ಆಗಿದೆ. ಬಟ್ ನಾವಾಗೆ ತೊಂದರೆ ಆದರೂ ಕೂಡ ಕಟ್ ಆದರೂ ಕೂಡ ಎರೆಹುಳುಗಳು ಸಾಯೋದಿಲ್ಲ. ಆ ದೃಷ್ಟಿಯಿಂದ ಎರೆಹುಳುಗಳ ಸಂತತಿ ಕೆಲವೊಂದ್ಸಲ ತೊಂದರೆಗಳಿದಾವೆ. ಎರೆಹುಳುಗಳಿಗೆ ಬಹಳಷ್ಟು ಎನಿಮಿಗೆ ಹೆಂಗೆ ಎಲ್ಲದಕ್ಕೂ ಪ್ರತಿಯೊಬ್ಬರು ಎಲ್ಲರಿಗೂ ಎನಿಮಿ, ಎರೆಹುಳು ಕೂಡ ಎನಿಮಿಗಳು ಬಹಳಷ್ಟು ಇದ್ದಾರೆ. ಶತ್ರುಗಳು ಬಹಳಷ್ಟು ಜನ ಇದ್ದಾರೆ. ಇರುವೆ ಕೂಡ ಎರೆಹುಳು ಶತ್ರು, ಗೆದ್ಲು ಶತ್ರು. ನಾವು ಉದಾಹರಣೆಗೆ ಎಸ್ಪೆಷಲಿ ಇಲಿಗಳು ಬರ್ತವೆ, ಇಲಿಗಳು ಬಹಳ ಶತ್ರು, ಕಪ್ಪೆಗಳು ಬಹಳ ಶತ್ರು, ಪಕ್ಷಿಗಳು ಬಹಳ ಶತ್ರುಗಳು, ಶತ್ರುಗಳಿದ್ದಾವೆ. ಬಟ್ ಪ್ರಕೃತಿಯೊಳಗೆ ಎಲ್ಲವನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಸತ್ತು ಪ್ರಕೃತಿಯೊಳಗೆ ಎಲ್ಲನೂ ಸಹಜ. ಅದು ಕೃಷಿಯೊಳಗೆ ನಾವು ಹೇಳ್ತೀವಿ ಒಳ್ಳೆಯವು ಕೆಟ್ಟವು ಎಲ್ಲ ಉಳ್ಕೋಬೇಕಾಗುತ್ತೆ, ಅವುಗಳು ತಮ್ಮ ರಕ್ಷಣೆ ತಾವು ಮಾಡ್ಕೊಳ್ತೇವೆ. ಆದ್ರೆ ಕೃಷಿಯೊಳಗೆ ನಾವು ಎರೆಹುಳು ಕೃಷಿ ಇರುನೆಲೆ ಕೃಷಿನ ಬಹಳ ಚೆನ್ನಾಗಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ವಾಸ್ತವ ಸರ್. ಇದು ಒಂದು ತಂತ್ರಜ್ಞಾನ. ಇದುವರೆಗೆ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಎರೆಗೊಬ್ಬರದ ಬಳಕೆ ಹಾಗೂ ಇರುನೆಲೆಯ ಪಾತ್ರ ಕುರಿತಂತೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸಬಹುದು. ರೈತ ಬಾಂಧವರೇ, ಗಮನಿಸಿ, 2021-22 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ರಾಜ್ಯ, ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ನೀಡಲಾಗುವುದು. ಕೃಷಿ ಕ್ಷೇತ್ರ ಅಂದರೆ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ ಅಭಿವೃದ್ಧಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ಕೃಷಿ ಸಂಸ್ಕರಣೆ ಇತ್ಯಾದಿ. ತೋಟಗಾರಿಕೆ ಕ್ಷೇತ್ರ ಅಂದರೆ ಸಮಗ್ರ ತೋಟಗಾರಿಕೆ, ಹೈಟೆಕ್ ತಂತ್ರಜ್ಞಾನ ಅಳವಡಿಕೆ ಅಂದರೆ ಹಸಿರುಮನೆ, ಕಸಿ ಅಭಿವೃದ್ಧಿ, ಸಸ್ಯಕಾಶಿ ಇತ್ಯಾದಿ. ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹೈನುಗಾರಿಕೆ, ಆಡು, ಕುರಿ, ಮೊಲ, ಕೋಳಿ, ಹಂದಿ ಸಾಕಾಣಿಕೆ ಇತ್ಯಾದಿ ಸಾಕಾಣಿಕೆ ಚಟುವಟಿಕೆಗಳು, ಮೀನುಗಾರಿಕೆ, ರೇಷ್ಮೆ ಕೃಷಿ ಹಾಗೂ ಅರಣ್ಯ ಕೃಷಿಯಲ್ಲಿ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ನೀಡಲಾಗುವುದು. ರಾಜ್ಯಮಟ್ಟದ ಕೃಷಿಕ ಪಂಡಿತ ಹಾಗೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಆಯ್ಕೆಯಾದ ರಾಜ್ಯದ 10 ರೈತರಿಗೆ ತಲಾ 50,000 ರೂಪಾಯಿಯಂತೆ, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಜಿಲ್ಲೆಯ 10 ರೈತರಿಗೆ ಅಂದರೆ ಒಂದು ಕ್ಷೇತ್ರಕ್ಕೆ ಇಬ್ಬರಂತೆ ತಲಾ 25,000 ರೂಪಾಯಿ ಹಾಗೂ ತಾಲ್ಲೂಕು ಮಟ್ಟದ ಪ್ರಶಸ್ತಿಗಳನ್ನು